ಅವರ ಒಂದು ಬೇಸಾಯದ ಅನುಭವವನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ನಿಂಗಪ್ಪ ಅವರೇ, ನಿಮಗೆ ಆತ್ಮೀಯದ ಸ್ವಾಗತ. ಸ್ವಾಗತ. ಏನು ಹೆಂಗೆ ಅನಿಸುತ್ತೆ ನಿಮ್ಮ ಬೇಸಾಯ ಪದ್ಧತಿ ಹೆಂಗದ ನಿಮ್ಮದು? ಬೇಸಾಯ ಅಂದರೆ ಈಗ ಎಲ್ಲ ಥರ ಗೋಧಿ, ಜೋಳ, ತೊಗರಿ ಎಲ್ಲ ಥರ ಬೆಳೀತದೆ. ಅಂದರೆ ಮಳೆ ಮೇಲೆ ಡಿಪೆಂಡ್? ಹಾಂ, ಮಳೆ ಮ್ಯಾಗೆ. ಹ್ಞೂ, ಮಳೆ ಮ್ಯಾಗೆ. ಹ್ಞೂ. ಈಗ ಯಾಕಂದ್ರೆ ಈಗ ಮೊದಲೇನಿತ್ತು ಕಾಲ ಗೊತ್ತೇನ್ರಿ ನಿಂಗಪ್ಪ ಅವರೇ, ಗೋಧಿ ಜೋಳ ಬೆಳೆ ಮಂದಿನೇ ಭಾಳ. ಅಂದರೆ ಈ ಕಮರ್ಷಿಯಲ್ ಕ್ರಾಪ್ ಅಂತ ಏನು ಹೇಳ್ತೀವಿ, ವಾಣಿಜ್ಯೀಕರಣ ಬೆಳೆಗಳೇನು ಕಬ್ಬು ಅದಾವ, ಆಮೇಲೆ ಕೆಲವೊಂದಿಷ್ಟು ಹಣ್ಣು ತರಕಾರಿ ಇವೆಲ್ಲ ಸ್ವಲ್ಪ ದುಡ್ಡು ತಂದುಕೊಡುವಂಥವು ಪೀಕ್. ಮೊದಲು ಅದ್ರ ಬಗ್ಗೆ ಭಾಳ ಮಂದಿಗೆ ಲಕ್ಷ ಇದ್ದಿಲ್ಲ. ಮೊದಲು ಏನಿತ್ತು, ಒಣ ಬೇಸಾಯದ ಮೇಲೇ ಅವಲಂಬಿತೀವಿ, ಸಾಕಷ್ಟು ಮಳೆನೂ ಆಗ್ತೈತ, ಆಮೇಲೆ ನಾವು ವ್ಯಾಪಾರ ಮಾಡೋದಾಕಪ್ಪ, ನಮಗಷ್ಟು ಇದ್ರೆ ಸಾಕು, ನಮ್ಮ ಮಂದಿಗೆ ಇದ್ರೆ ಸಾಕು, ನಾವು ಆರಾಮಿರೋಣ ಅಂತ ಅನ್ನೋ ಒಂದು ಕಲ್ಪನೆ ಇತ್ತು. ಬಟ್ ಈಗಿಂದ ಈಗ ಭಾಳ ಬದಲಾವಣೆ ಆಗೈತೆ. ಈಗ ವ್ಯಾಪಾರಿ ಬೆಳೆ ಬೆಳೆಯೋ ಜನನ ಭಾಳ, ಎಲ್ಲಿ ನೋಡಿದಲ್ಲಿ ತೋಟಗಾರಿಕೆ ಅದ, ನೀರಾವರಿ ಮಾಡ್ಕೊಂಡಾರ, ಕಬ್ಬು ಬೆಳೀತಾರೆ, ಎಲ್ಲ ಬೆಳೀತಾರೆ ಖರೆ. ಆದರೆ ಈ ನಂದ್ಯಾಳದಂಥ ಗ್ರಾಮದಾಗ ಇದ್ದುಕೊಂಡು ನೀವು ಒಣ ಬೇಸಾಯ ಮಾಡಿ ಇವತ್ತು ಮಳೆ ಆಗಲಿಲ್ಲಂದ್ರೆ ನಾವು ಏನು ಭಾಳ ಮಂದಿ ಹೇಳ್ತಿರ್ತಾರೆ ತಂಗಳ ಅರಬಿ ಹಾಕೊಂಡು ಮಲ್ಕೋಬೇಕು ಅಂತ ಪರಿಸ್ಥಿತಿ. ಅಂಥ ಒಂದು ಇದ್ರೊಳಗೂ ಕೂಡ ನೀವು ಯಶಸ್ವಿಯಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಹೆಂಗಾಯ್ತು? ಕೃಷಿ ಮಾಡ್ಲಕ್ರಿ ಅದೇ ಈಗ ಮಳೆ ಮ್ಯಾಗೆ ರೀ, ಮಳೆ ಮೇಲಾಟ ಈಗ ಮಳೆ ಆಯ್ತು ಅಂದಾಗ ಬಿತ್ತಿ ಬೆಳೆಯೋಕೆ ತಗೋದು, ಮಳೆ ಆದಾಗ ಬಿತ್ತು ಬೆಳೆಯಿದ್ರಿ ಬೆಳೆಯದ. ಹೆಂಗೆ ಮಳೆ ಹೆಂಗೆ ಹಾಕತ್ ನಿಮ್ಮ ಕಡೆ? ಮೇಲಾಟ ಮಳೆ ಆದಾಗೆ ಇಲ್ರಿ, ಮಳೆ ಈಗ ಏನು ಒಮ್ಮೊಮ್ಮೆ ಒಂದು ಎರಡು ತಿಂಗಳಿಗೆ ಒಮ್ಮೆ ಹಾಕದ್ರಿ, ಒಮ್ಮೊಮ್ಮೆ ದಿನ ಹತ್ತಿದ ಹತ್ತು ಹಂಗೆ ಬಿತ್ತದು ಬಿತ್ತಿ ಏನಾದ ಬೆಳೆ ತಕ್ಕೊಳ್ಳೋದು. ಈಗ ನಿಮ್ಮ ಹೊಲದಾಗ ಏನೈತಿ ಪೀಕ್? ಈ ಸದ್ದ ಉಳ್ಳಾಗಡ್ಡೆ ಅದ ರೀ. ಉಳ್ಳಾಗಡ್ಡೆ ಅದ. ಹಾಂ ಹಾಂ. ಎಷ್ಟದ ನಿಮ್ಮದು ಜಮೀನು? ನಮ್ಮದು ಒಂದು 5 ಎಕರೆ. ಒಂದು ಈಗ ಎಷ್ಟಾಗಿದೆ? ಮೊದಲಿಂದ ರೀ, ಮೊದಲಿಂದ ಒಟ್ಟು 40 ಎಕರೆ ರೀ ನಮ್ಮದು, 3 ಮಂದಿ ಅಂತಂದು. ಹ್ಞೂ. ಮೊದಲ ಸೇತಿಗೆ ಮಾಡ್ತಿದ್ರಿ? ಹಾಂ ಹೌದು, ಅದು ಮೊದಲಿಂದ ಅದೇ ರೀ, ಅದು ಒಕ್ಕಲ್ತನೇ. ಅವ್ರು ಒಂದು 3 ಮಂದಿ ರೀ ನಾವು ಅಂತಂಬ್ರು, 5 ಮಂದಿ ಹೆಣ್ಮಕ್ಳು ಅವ್ರು. ಹೌದಾ? ಏನು ಮಸಾರೆ ಭೂಮಿ ಎರಿ ಭೂಮಿ? ಎರಿ ಭೂಮಿ ಅದ, ಮಸಾರೆ ಅನ್ನೋದು. ಹೌದಾ? ನೀವು ಒಣ ಬೇಸಾಯ ಏನೇನು ಮಾಡ್ತೀರಿ? ಒಣ ಬೇಸಾಯ ಅಂದರೆ ತೊಗರಿ ಬಿತ್ತೇವ್ರು, ತೊಗರಿ, ಕಡ್ಲೆ, ಜೋಳ, ಗೋಧಿ. ನಿಮ್ಮ ಅಪ್ಪವ್ರ ಕಾಲದಾಗ ಏನಿತ್ತು, ಹೆಂಗಿತ್ತು? ಅವಾಗ ಕಡಿಮೆ ರೀ ಬೆಳೆಯೋದು, ಈಗ ಹೆಚ್ಚು. ಈಗ ಅವಾಗ ಅದು ಬರೀ ಸರ್ಕಾರ ಗೊಬ್ಬರ, ಬರೀ ತಿಪ್ಪಿ ಗೊಬ್ಬರ ಅಷ್ಟೇ ಉಪಯೋಗಿಸ್ತಿದ್ರು. ಈಗ ಸರ್ಕಾರ ಗೊಬ್ಬರ ಹೆಚ್ಚು ಉಪಾರಿಸಿ ಈಗ ಪೀಕ್ ಹೆಚ್ಚು ತಗೊಳಾಗತ್ತದ್ರಿ. ಹ್ಞೂ. ಅವಾಗ ಕಡಿಮೆ ರೀ. ಅವಾಗ ಅಂದರೆ ಈ ಅದೇನಂತಾರ ಸಾವಯವ ಕೃಷಿ ಮಾಡ್ತಿದ್ರು. ಹಾಂ ರೀ, ಸಗಣಿ ಗೊಬ್ಬರದ ಮೇಲೆ. ಹಾಂ ರೀ, ಈಗ ಸರ್ಕಾರ ಗೊಬ್ಬರ ಇವು ಒಪಾರಿಸಿ ಹೆಚ್ಚು ಬೆಳ್ಕೊಳಾಗತ್ತಾರ ರೀ. ಹ್ಞೂ. ಆದ್ರೀಗ ಈ ಸರ್ಕಾರ ಗೊಬ್ಬರ ಹಾಕೋದ್ರಿಂದ ಮಣ್ಣು ಹಾಳಾಗುತ್ತಂತಾರಲ್ಲ. ಹಾಂ, ಅದಕ್ಕೆ ರೀ, ಅದು ಅಂದ್ರೆ ಈ ಸರ ಸ್ವಲ್ಪ ಅದಕ್ಕೆ ಕಡಿಮೆ ಮಾಡ್ಬೇಕಂತ ಮಾಡ್ಯಾವ್ರಿ ನಾವು ಅದನ್ನು. ಹ್ಞೂ. ಅದಕ್ಕೆ ಸ್ವಲ್ಪ ಭೂಮಿ ಹಾಳಾಗತ್ತದ. ಏನಕ್ಕತ್ತೆ ಒಂದು ಉದಾಹರಣೆ ಕೊಡ್ರಿ. ಈಗ ನೀವು ತೊಗರಿ ಬೆಳಿತೀರ ಅಂತ ತಿಳ್ಕೊಡ್ರಿ, ಹೆಂಗೆ ನೀವು ಬೆಳಿತೀರಿ, ಆಗ್ಬೇಕಾದ್ರೆ ಏನೇ ಯಾವಾಗ ಯಾವಾಗ ಸರ್ಕಾರ ಗೊಬ್ಬರ ಹಾಕ್ತೀರಿ, ಮತ್ತು ಅದರಿಂದ ಮಣ್ಣಿನ ಮೇಲೆ ಯಾವ ರೀತಿ ಪ್ರಭಾವ ಆಗ್ಬೋದು, ಈಗ ನೋಡಿ ಏನೇನು ನೀವು ನೋಡ್ಕೊಂಡ್ ಬಂದಿದ್ದು ಹೇಳ್ರಲ್ಲ. ಈಗ ನೋಡ್ರಿ, ಅದನ್ನ 3 ಫೂಟಿಗೆ ಸಾಲ ಬಿತ್ತದ್ರಿ, ಬಿತ್ತಿ ಅಗಲಿಗೆ 3 ಫೂಟ ಇಟ್ಟು ಕಿಸಿಂದ ಬಿತ್ತದ್ರಿ, ಬಿತ್ತಿಂದ ಮುಂದ ಅದಕ್ಕೆ 2 ಸಲ ಗಳೆ ಹೊಡಿಬೇಕ್ರಿ. ಒಂದು 2 ಸಲ ಗಳೆ ಹೊಡೆದೆ ಅಂದ್ರೆ ಅಲ್ಲಿದ್ದು ಒಮ್ಮೆ ಗೊಬ್ಬರ ಕಟ್ಟಿಬಿಡೋದ್ರಿ, ವೀರ DAP ಎರಡು ಕೂಡಿಸಿ DAP ಹೆಚ್ಚು ಮಾಡೋದ್ರಿ. DAP ಹೆಚ್ಚು ಮಾಡಿ ಗೊಬ್ಬರ ಕಟ್ಟದೆ ಅಂದ್ರೆ ಮುಂದ ಮತ್ತೆ ಅಲ್ಲಿದ್ದು ಇದಕ್ಕೆ ಬರ್ತದ್ರಿ, ಅದು ಹೂವು ಕಾಯಿ ಹಿಡಿದಂದ್ರೆ ಅಲ್ಲಿಂದ ಎಣ್ಣೆ ಚಾಲು ರೀ, ಎಣ್ಣೆ ಹೊಡ್ಕೋತಿ ಅಲ್ಲಿದ್ದ ಒಟ್ಟ ಅದಕ್ಕೆ 4-5 ತಿಂಗಳು ಬೇಕು ನೋಡ್ರಿ. ಈಗ ನೋಡ್ರಿ, ಈಗ ಎಲ್ಲ ಯೂರಿಯನ್ ಹಾಕ್ತೀರಿ, DAP ಹಾಕ್ತೀರಿ, ಮ್ಯಾಲೆ ಬೇರೆ ಅದು ಔಷಧ ಹಾಕ್ತೀರಿ, ಔಷಧ ರೀ, ಮಣ್ಣು ಏನಾಗ್ಬಾರ್ದು. ಹಿಂಗಾಗಿ ಸ್ವಲ್ಪ ಮಣ್ಣು ಅದಕ್ಕೆ ಅದು ಸಲ ಕಡಿಮೆ ಮಾಡ್ಬೇಕತ್ತೇವ್ರಿ. ಅಲ್ಲಿಂದ ಈಗ ಎರೆಹುಳ ಗೊಬ್ಬರ ಬಂದವ್ರಿ, ತಿಪ್ಪಿ ಗೊಬ್ಬರ ಬಂದವ್ರಿ, ಅದಕ್ಕೆ ಅದನ್ನು ಹೆಚ್ಚಿಗೆ ಉಪಯೋಗ ಮಾಡ್ಬೇಕಂತ ಮಾಡಿದ್ದೇವ್ರಿ. ಈಗ ಈ ವರ್ಷ ತೊಗರಿ ಹಾಕಿದ್ರೆ ಮುಂದಿನ ವರ್ಷ ಮತ್ತೆ ಅದನ್ನ ಹಾಕ್ತೀರಿ ಹೆಂಗ? ಇಲ್ರಿ, ಬೇರೆ ಹಾಕುದ್ರಿ. ಮತ್ತೆ ಒಂದು ಹೊಲ ತೊಗರಿ ಹಾಕಿದೆವು ಅಂದ್ರೆ ಮತ್ತೊಂದು ಅದನ್ನ ಬಿಟ್ಟು ಮತ್ತೆ ಬೇರೆ ಹಾಕುದ್ರಿ, ಅದನ್ನ ಬದಲಾವಣೆ ಮಾಡ್ಕೋತ ಹೋಗು. ಪೀಕ್ ಬದಲಾವಣೆ ಮಾಡಿದಂಗೆಲ್ಲ ಬದಲಾವಣೆ ಸ್ವಲ್ಪ ಅದಕ್ಕೆ ಉಸಿರು ಸಿಗ್ತದ. ಹಾನ್ರಿ, ಈಗ ವರ್ಷ ವರ್ಷ ಅದೇ ಹಾಕ್ರಿ ನೀವು, ಏನು ಬೆಳೆಯಂಗಿಲ್ಲ ಅದು ಹೆಚ್ಚು. ವರ್ಷ ವರ್ಷ ಅದೇ ಮಾಡಿದೆ ಅಂದ್ರೆ. ಈಗ ಪ್ರಮುಖವಾಗಿ ಬೆಳೆಯೋದು ಗೋಧಿ, ತೊಗರಿ. ತೊಗರಿನೇ ಹೆಚ್ಚು ರೀ, ತೊಗರಿ, ಜೋಳ, ಗೋಧಿ ಹೆಚ್ಚು ರೀ. ಈಗ ತೊಗರಿ ಇದು ಬೆಳಿತಿರಲ್ಲ, ಗುಲ್ಬರ್ಗ ಕಡೆ ಜಾಸ್ತಿ ಬೆಳಿತಾರೆ, ಆ ತೊಗರಿಗೆ ಈ ತೊಗರಿಗೆ ಸ್ವಲ್ಪ ವ್ಯತ್ಯಾಸ ಅದಲ್ಲ? ಹಾಂ, ವ್ಯತ್ಯಾಸ ಅದ ರೀ. ಈಗ ನಿಮ್ಗೆ ಈ ವ್ಯಾಪಾರ ಮಾಡ್ತಿರಲ್ಲ ತೊಗರಿನ? ಹ್ಞೂ. ಹೆಂಗೆ ವ್ಯಾಪಾರ ಹೆಂಗದ? ವ್ಯಾಪಾರ ಚಲೋ ಅದಲ್ರಿ, ಈಗ 10,000 ರೂಪಾಯಿ ಕ್ವಿಂಟಲ್ ಅದ್ರ. ಈಗ ನೀವು ಹಾಕಿದ ತೊಗರಿ ರಾಶಿ ಎಷ್ಟು ಮಾಡಿದ್ರಿ? ನಮ್ದು ರೀ, ನಮ್ಮದು ಒಂದು 2 ಎಕರೆ ಐತ್ರಿ, ಅದು 2 ಎಕರೆಕ ಒಂದು 18 ಚೀಲ ಏನು. ಹ್ಞೂ. ನಿಂಗಪ್ಪ, ಯಾಕಂದ್ರೆ ಈ ಸರ ಮಳೆ ಸ್ವಲ್ಪ ಭಾಳ ಕಡಿಮೆ ಆಗಿತ್ತು. ಕಡಿಮೆ ರೀ. ಹಾಂ, ಹಿಂಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ದರ ಸರ ಎಷ್ಟು ಆಕೈತೆ ನಮ್ಗೆ? ಎಕರೆಕ್ ಏಳು ಚೀಲ ಎಕರೆಕ್ ಬಿಡುದೇ ಇಲ್ಲ ರೀ. ಎಕರೆಕ್ ಒಂದು ಎಕರೆಕ್ ಆರು ಏಳು ಚೀಲ ರೀ. ಈಗ ಎಷ್ಟು ಕಡೆ ನೋಡ್ತೀವಿ ಇಲ್ಲೆಲ್ಲ ಆತನ ಕಡೆ ಎಲ್ಲ ಅಲ್ಲ ಮಳೆ ಇಲ್ಲ ಅಂತ ಹೇಳಿ ಅವು ಒಣಗೋಗ್ಬಿಟ್ಟಾವ ತೊಗರಿ ಪೀಕ. ಅದೇ ರೀ ಒಣಗ್ಯಾವ್ರಿ. ಈ ಕಡೆ ನಮ್ಮ ಕಡೆ ಒಂಜರ ಮಳೆ ಪಾಡ್ರಿ, ಪಾಡಿದ್ದ ಸಂಬಂಧ ಇಟ್ಟು ಬೆಳೆದಿದ್ದೆ, ಇಲ್ಲಿಲ್ಲ ಅಂದ್ರೆ ಬೆಳೀತಿದ್ದಿಲ್ಲ ರೀ. ಈಗ ಸದ್ಯಕ್ಕೆ ಹೊಲದಾಗ ಜೋಳ ಐತನ? ಹಾಂ ಈ ಸದ್ಯ ಜೋಳ ಅದ್ರಿ. ಈಗ ಜೋಳ ಈಗ ಗೋಧಿ ಅದ್ರಿ. ಗೋಧಿ ಅದ. ಈಗ ತೊಗರಿ ಕಟಾವ್ ಆಗ್ಯಾವ್ರಿ. ತೊಗರಿ ಕಟಾವ್ ಆಯ್ತು ಬಿಡ್ರಿ. ಒಣ ಬೇಸಾಯ ಮಾಡ್ತಿರಲ್ಲ, ನೀರು ಭಾಳ ಬೇಕನ್ಸತ್ತನ ನೀರ್ರಿ? ಒಣ ಬೇಸಾಯಕ್ಕೆ ಏನು ಒಂದು ಬಿತ್ತಿದ್ರಿಂದ ಎರಡು ಮೂರು ಮಳಿ ಆಗ್ಬೇಕು ನೋಡ್ರಿ. ಅದಕ್ಕೆ ಬಿತ್ತಿದೆ ಅಂದರೆ ಒಂದು ಎರಡು ಮಳಿ ಮ್ಯಾಗ ಆಗೇಬೇಕು ರೀ. ಆಗಲಿಲ್ಲ ಅಂದರೆ ಈಗ ನಿಂದಿರ್ತದ್ರಿ. ಆ ಮಳೆ ಆದವು ಅಂದ್ರೆ ಯಾವ ಪೀಕು ನಿಂದ್ರಂಗಿಲ್ಲ. ಅಂದರೆ ಮಳೆ ಆಶ್ರಿತ ಏನದಲ್ಲ ಪೀಕ್ ಅದವಲ್ಲ ತೊಗರಿ ಆಯ್ತು ಇವತ್ತು, ಭಾಳ ಮಳೆ ಆದರೂ ಉಪಯೋಗ ಆಗುದಿಲ್ಲ. ಭಾಳ ಮಳೆನೂ ಆಗಬಾರ್ದ್ರಿ. ಅದಕ್ಕೆ ಭಾಳ ಮಳೆ ಆಯ್ತಂದ್ರೆ ಕೆಂಪು ಇಡ್ಲಕ್ಕೆ ಚಾಲು ಮಾಡ್ತದ್ರಿ. ಈಗ ಅಷ್ಟೇ ಅಷ್ಟು ಒಂದು ಎರಡು ಬಿತ್ತಿದ ನಂತರ ಒಂದು ಎರಡು ಮಳೆ ಆದವು ಅಂದ್ರೆ ಪೀಕ್ ಅಗದಿ ಭಾರಿ ಚೆನ್ನಾಗಿ ಬರ್ತದೆ. ಅದೇ ಮೊದಲು ನಿಮ್ಮ ಹಿರಿಯರ ಕಾಲದಾಗೆಲ್ಲ ಭಾಳ ಮಾತಾಡ್ಕೋತಿದ್ರಲ್ಲ, ಅವಾಗ ಮಳೆ ಹಾಕಿತ್ತಂದ್ರೆ ತೊಗರಿ ಬೆಳೆಯಕ್ಕೆ ಹಾಕಿದ್ದಲ್ಲ, ತೊಗರಿನೇ ಬೆಳೀತಿದ್ರಿ ಅವಾಗ. ಈಗ ಒಂದು ಐದಾರು ವರ್ಷದಿಂದ ಚಾಲು ಆಗ್ಯದ್ರಿ ಈಗ ತೊಗರಿ. ನಮ್ಮ ಕಡೆ ಮೊದಲು ಗುಲ್ಬರ್ಗ ಡಿಸ್ಟ್ರಿಕ್ಟ್ ರೆಕಾರ್ಡ್ ಅಲ್ಲಿ ಮಾತ್ರ ಜಾಸ್ತಿ ಜಾಸ್ತಿ ರೀ. ಈಗ ನಮ್ಮಲ್ಲಿ ಈಗ ಒಂದು ಐದಾರು ವರ್ಷ ಆಯ್ತು ನೋಡಿ. ಆಮೇಲೆ ಈಗ ಗೋಧಿ ಮಾರ್ಕೆಟ್ ಮಾಡ್ತೀನಿ. ಗೋಧಿನು ಮಾಡ್ತದಲ್ಲ. ಎಷ್ಟು ವರ ದರಸರಿ ಎಷ್ಟು ಬೆಳೀತೀರಿ? ಅದು ಎಕರೆಕ್ ಒಂದು ಇಪ್ಪತ್ತರ ಚೀಲ ತನ ಬೆಳೀತ. ಇಪ್ಪತ್ತು ಚೀಲ ತನಕ ಎಕರೆಕ್. ಈಗ ಮಣ್ಣಿಂದ ಪರೀಕ್ಷೆ ಮಾಡಿಸಿರ ನೀವು? ಏನ ಮಾಡಿಸಿಲ್ಲ ರೀ. ಅದನ್ನ ಮಾಡಿಸಿಲ್ಲ ಮಾಡ್ಯಾರ. ಅದನ್ನ ಮಾಡಿಸಿಲ್ಲ. ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಮಣ್ಣು ನೋಡಿದ್ಕೊಳ್ಳೋಣ. ಗೊತ್ತಾಗ್ತದಲ್ರಿ, ಕರ್ಲ ಆಗಿಬಿಡ್ತದ್ರಿ. ಅದು ಗೊಬ್ಬರ ಹೆಚ್ಚಾಕಿ ನೀರು ಇದು ಆಯ್ತು ಅಂದ್ರೆ ಕರ್ಲ ಇನ್ ಚಕ ಆಗಿಬಿಡ್ತದ್ರಿ, ಜಿಗಟ್ ಆಗಿಬಿಡ್ತದ್ರಿ. ಜಿಗಟ್ ಆಗ್ತೈತಿ ಅಂತಾರ ಸವಳು ಬಂದ. ಹಾ ರೀ, ಸವಳು ಬಂದ್ಬಿಡ್ತದ್ರಿ. ಅದಕ್ಕೆ ಮತ್ತೆ ಅಲ್ಲಿಂದ ಇದು ಹೊಡಿಬೇಕಾಗ್ತದ್ರಿ ನಾವು ಗರ್ಸ್ ನೀರು ಹೆಚ್ಚಾಯ್ತಂದ್ರೆ. ಮತ್ತೆ ತಿಪ್ಪಿ ಗೊಬ್ಬರ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ನಡೀತದ್ರಿ. ಈ ತಿಪ್ಪಿ ಗೊಬ್ಬರ ಹಾಕಿದ್ರೆ ನಡೀತದ್ರಿ. ಅದ್ರ ಸರ್ಕಾರ ಗೊಬ್ಬರ ಭಾಳ ಉಪಯೋಗಿಸೋದಕ್ಕೆ ಕಡಿಮೆ ರೀ. ಈಗ ಏನಾಗಿದೆ ಜನಕ್ಕೆ ಸ್ವಲ್ಪ ಸಾವಯವ ಕೃಷಿ ಬರ್ಲಿಕ್ಕತ್ತಾರ, ಮತ್ತೆ ಒಂದಿಟ್ಟು ನೈಸರ್ಗಿಕ ಕೃಷಿ ಅಂತ ಮಾಡ್ತಾರ, ಆ ಥರನೂ ಕೃಷಿ ಮಾಡ್ತಾರೆ, ಅದ್ರ ಬಗ್ಗೆ ಏನು ನಿಮ್ಗೆ ಮಾಹಿತಿ ಐತೇನು? ಇಲ್ಲರಿ, ಮಾಹಿತಿ ಇಲ್ಲರಿ. ಅದು ಮಾಹಿತಿ ಇಲ್ಲ. ಈಗ ನೀವು ಬೆಳೀತಿರಲ್ಲ, ಈಗ ತೊಗರಿ ಆಯಿತು, ಗೋಧಿ ಆಯಿತು, ಜೋಳ ಆಯಿತು, ಅದೇ ರೀ, ಅದರಿಂದ ನಿಮ್ಗೆ ಜೀವನೋಪಾಯಕ್ಕೆ ಹೆಂಗದ, ವರಮಾನ ಹೆಂಗದ? ಈಗ ತೊಗರಿ ಜೋಳ ಚಲೋ ಅದ್ರಿ ಅದೆಲ್ಲ, ನಾನು ಅದಕ್ಕೆ ನಡೀತಿದ್ದೆ ಈಗ. ಅದಕ್ಕೇನು ನಮ್ಗೇನು ತ್ರಾಸಿಲ್ಲ ರೀ. ನಡೀಸಿಲ್ಲ. ಹಾಂ, ಮಕ್ಕಳು ಎಷ್ಟು ನಿಮ್ಗೆ? ಮಕ್ಳು ಇಬ್ಬರು, ಈಗ ಎಲ್ ಕೆ ಜಿ ವಿ ಕೆ ಜಿ ಇಬ್ರು. ಈಗ ಸಣ್ಣವ್ರ ಸಣ್ಣವ್ರ. ಈಗ ಮೊದಲು ನೀವು ಕೂಡಿದ್ರಲ್ಲ, ಅವಾಗ ನಿಮ್ದು ಜೀವನ ಹೆಂಗಿತ್ತು, ಈಗ ಹೆಂಗದ? ಅವಾಗ ಚಲೋನೇ ಕೂಡಿದ್ದೇವಪ್ಪ ಅಂದ್ರೆ ಮೂರು ಮಂದಿ ಅಂತಂದ್ರು 40 ಎಕರೆ ಭೂಮಿ, 40 ಎಕರೆ ಭೂಮಿ. ಅವಾಗೆಲ್ಲ ಒಟ್ಟರು ಕೂಡೇ ಇದ್ದೇವ್ರಿ, ಬರ್ಚಕ್ಕೆಲ್ಲ ಚಲೋನೇ ಬರ್ತಿತ್ತು ಅವಾಗಾದ್ರು. ಈಗ ಸ್ವಲ್ಪ ಮೂರು ಮಂದಿ ಬೇರೆ ಆಗ್ಯಾವ, ಬೇರೆ ಆಗಿದ್ರ ಪ್ರಕಾರ ಸ್ವಲ್ಪ ಸ್ವಲ್ಪ ಅವ್ರವ್ರದ್ದು ವ್ಯಕ್ತಿ ಮ್ಯಾಗ ಬೆಳ್ಕೋತೇವ್ರಿ. ಈಗ ನೀವು ರಾಶಿ ಅದು ಮಾಡ್ತಿರಲ್ಲ, ಹೆಂಗೆ ಮಾಡ್ತೀರಿ? ಮೊದಲಿಗೆ ಈಗ ಭಾಳ ಬದಲಾವಣೆ ಆಗೈತೆ, ಮೊದಲೆಲ್ಲ ರೂರಲ್ ಇರ್ತಿತ್ತು. ಹೌದಿಲ್ಲ, ರಾತ್ರಿ ಎಲ್ಲ ಈಗ ರಾಶಿ ಮಾಡೋದೇನು ಭಾಳ ಇದು ಬಂದ್ಬಿಟ್ಟದ್ರಿ. ಎಲ್ಲ ತೊಗರಿ ಮಾಡ್ಬೇಕಾದ್ರೆ ಒಂದು ತಾಸಿನ್ಯಾಗ ಎಲ್ಲ ರಾಶಿ ರೀ ಕಟ್ರ ಬಂದ್ಬಿಟ್ಟಾವ್ರಿ. ರಾಶಿ ಮಾಡ್ಬೇಕಂದ್ರೆ ಏನು ಭಾಳ ಅವಶ್ಯಕತೆನೇ ಇಲ್ರಿ, ಒಂದೇ ತಾಸಿನ್ಯಾಗ ಎಲ್ಲ ಕುಲ್ಲಾರಿ. ಕಟ್ರ ಬಂದ್ಬಿಟ್ಟವ್ರಿ, ಕಟ್ರ ಹಾಕ್ಬಿಡ್ತೇವ್ರಿ, ಮಿಷನ್ಗೆ ಹಾಕ್ಬಿಡ್ತೇವ್ರಿ. ಓಕೆ. ಮತ್ತೆ ಈಗ ಏನೇನು ಗೋಧಿ ಬೆಳಿತೀರಲ್ಲ, ಅದು ನೀರಾವರಿ ಗೋಧಿಗೆ ಮತ್ತೆ ನಿಮ್ಮ ಗೋಧಿಗೆ ಯಾವ ರೀತಿ ಬೆಲೆ ಅದ? ಮೇಲಟ್ ಭೂಮಿಂದೇ ಹೆಚ್ಚದ್ರಿ ರೇಟ್, ನೀರಾವರಿ ಕಡಿಮೆ ರೀ ರೇಟ್ ಇರ್ತೈತಿ. ಹೌದು, ಖರೆ. ಯಾಕಂದ್ರೆ ಪೌಷ್ಟಿಕವಾದ ಆಹಾರ ಅಲ್ಲ ಅದು, ಈ ಕುಸ್ಕಿ ಬೆಳೆಗಿಂತ ಆಹಾರ ಅಲ್ರಿ. ನೀರು ಜಾಸ್ತಿ ಇದ್ದಷ್ಟು ಅದರಲ್ಲಿ ಇದು ತೇವಾಂಶ ಜಾಸ್ತಿ ಇತ್ತಂದ್ರೆ ಅದರಲ್ಲಿ ಅಷ್ಟು ಫಲವತ್ತತೆ ಇರುವುದಿಲ್ಲ, ಆಮೇಲೆ ಚೆನ್ನಾಗಿ ಬೆಳೆಯುವುದಿಲ್ಲ. ಬಟ್ ಇವು ಏನಾಗ್ತವ, ಇವು ಬಿಸಿಲಿಗೆ ಸದೃಢವಾಗಿ ಬೆಳೀತಾರೆ, ಸಾಕಷ್ಟು ಇದಿರ್ತದೆ. ಅದಕ್ಕೆ ಇದಕ್ಕೆ ಎಷ್ಟು ಫರ್ಕ್ ಬರ್ತದೆ ನಿಮ್ಗೆ ರೇಟ್ ನೀವು ಕೇಳಿರಿ? ರೇಟ್ ಅದಕ್ಕೆ ಇದಕ್ಕೆ 500 ರೂಪಾಯಿ ಅದು ಫರ್ಕ್ ಆದ್ರಿ. ನಿಮ್ಗೆ ಹೆಚ್ಚು ರೇಟ್ ಬರ್ತದೆ ಅಂತ ಅನಿಸ್ತದೆ ನಿಮ್ಗೆ ಗೋಧಿಗೆ? ಗೋಧಿಗೆ ಅಂತ ಪರಿ ರೇಟ್ ಏನು ಇರಂಗಿಪ್ಪ ಬರೋದಿಲ್ಲ. ಅಂದಾಜು ನಿಮ್ಗೆ ಜಾಸ್ತಿ ಎಷ್ಟು ತೊಗೊಂಡ್ರಿ? ಜಾಸ್ತಿ ಅದಕ್ಕೆ 3-4 ವರ್ಷ ಆಗಿರ್ತಾನ ತೊಗೊಂಡ್ರಿ. ತೊಗೊಂಡ್ರಿ. ಈ ಗೋಧಿ ಅಂತೂ ಬೇಕು ನಿಮ್ಗೆ? ಬೇಕೇ ರೀ. ಜೋಳ ಅಂತೂ ಬೇಕ, ಜೋಳನೂ ಬೇಕು, ಗೋಧಿನೂ ಬೇಕು. ಮತ್ತೆ ಕಾಯಿಪಲ್ಲೆ ಏನ್ರಿ ಬೆಳಿತೀರಿ? ಹೆಂಗ ಕಾಯಿಪಲ್ಲೆ ಬೆಳೀತದಲ್ರಿ? ಸುಮ್ಮ ಅಲ್ಲೇ ತೋಟದಾಗ. ತೋಟದಾಗ ತೋಟ ಮಾಡ್ಕೊಂಡ್ರೆ? ತೋಟ ಒಂದದ್ರಿ. ತೋಟ ಎಲ್ಲದ ತೋಟ? ಇದು ಊರ್ ಬಲ್ಲಿ ಅದ್ರಿ. ಇದು 6 ಎಕರೆ. ಯಾವ್ದು? ನಂದೇಳದಾಗ. ಇದು ಅಲ್ಲಿಂದ ಒಂದು ಬಾಗಿಲ್ ರಸ್ತಾಕ ಒಂದದ. ಬಾಗಿಲ್ ರಸ್ತಾಕ ಅದು ತೋಟ ಅದ್ರಿ. ಎಷ್ಟು ಎಕರೆ ಐತದ? ಅದು 5 ಎಕರೆ ಅದ. ಇದು 6 ಎಕರೆ ಅದ. ಬೋರ್ ಹಾಕಿರಿ? ಅದು ಒಂದು ಬಾವಿ ಅದ, ಒಂದು ಬೋರು ಅದ. ಬಾವಿನ ಅದ, ಬೋರ್ನ ಬೋರು. ಮತ್ತೆ ಅದನ್ನ ಯಾರು ನೋಡ್ಕೋತೀರಿ? ನೀವು ನೋಡ್ಕೋತೀರಿ? ನಾವೇ ನೋಡ್ಕೋತೇವ್ರಿ. ಎರಡು ಮತ್ತೆ ಅಲ್ಲಿ ಏನು ಬೆಳಿತೀರಿ ಅಲ್ಲಿ? ಇದು ಅದ್ರಿ ಉಳ್ಳಾಗಡ್ಡಿ, ಮತ್ತೆ ಇವು ಮೆಣಸಿನ ಗಿಡ, ಸೂರ್ಯಪಾನ ರೀ, ನೀರಾವರಿ ಸೂರ್ಯಪಾನ, ಮೆಣಸಿನ ಗಿಡ, ಇವೆಲ್ಲ ಅಲ್ಲಿ ಬೆಳೀತ. ಹೌದಾ? ಈಗ ನಿಮಗೆ ನೀರಾವರಿ ಸದ್ ನೀರಾವರಿ ಉಳ್ಳಾಗಡ್ಡೆ ಯಾವ್ದ್ರಿ? ಈಗ ಉಳ್ಳಾಗಡ್ಡೆ ಐತೆ. ಒಂದು ಈಗ ಒಂದು ಎರಡು ಎಕರೆ ಹಚ್ಚಿನ್ರಿ. ಎರಡು ಎಕರೆ ಹಚ್ಚಿರಿ? ಈಗ ನೀವು ಎರಡೂ ಕೆಲಸ ಮಾಡಿರಿ, ಒಣ ಬೇಸಾಯ ಮಾಡಿರಿ, ಅದನ್ನು ಮಾಡಿ, ಆಮೇಲೆ ನೀರಾವರಿ ಮಾಡಿರಿ. ಯಾವ್ದು ಚಲೋ ಅನ್ಸುತ್ತೆ ನಿಮ್ಗೆ? ಈಗ ನೀರಾವರಿನೇ ಚಲೋ ರೀ. ಯಾಕೆ? ಈಗ ಮಳಿ ಕಡಿಮೆ ಅದ್ರಿ, ಈಗ ಮಳೆ ಅವಾಗಿನಂಗೆ ಮಳೆ ಇಲ್ರಿ. ಈಗ ಮಳೆ ಇಲ್ಲಾರ ಸಂಬಂಧ ಈಗ ನೀರಾವರಿ ಒಂದು ಸ್ವಲ್ಪ ಹೆಚ್ಚು ನಮಗೆ ಲಾಭ ಅನಿಸ್ತದೆ. ನಾ ಹೇಳ್ತೇನೆ ನೋಡ್ರಿ, ನಿಮ್ದು ಒಣ ಬೇಸಾಯನ ಭಾಳ ಚಲೋ ಅಂತೇಳಿ. ನೀವು ಒಣ ಬೇಸಾಯದಾಗ ಮಳೆ ಜಾಸ್ತಿ ಆಗುದಿಲ್ಲ ಅಂತ ಗೊಬ್ಬರ ಭಾಳ ಹಾಕುದಿಲ್ಲ, ರಾಸಾಯನಿಕನೂ ಭಾಳ ಹಾಕುದಿಲ್ಲ. ನೀರಾವರಿಗೆ ನೀರು ಐತೆ ಅಂತಕೊಂಡು ಗೊಬ್ಬರನೂ ಭಾಳ ಹಾಕ್ತೀರಿ, ಸರ್ಕಾರ ಗೊಬ್ಬರನೂ ಹಾಕ್ತೀರಿ, ರಾಸಾಯನಿಕನೂ ಹಾಕ್ತೀರಿ. ಹೀಗಾಗಿ ಆ ಭೂಮಿಗಿಂತ ಈ ಭೂಮಿ ಹಾಳಾಗೈತೆ ನಿಮ್ದು. ಅದೇ ರೀ, ನೀರಾವರಿದ ಹಾಳಾಗೈತೆ. ಈಗ ಯಾವ್ದು ಚಲೋ ಹೇಳ್ರಿ? ಈಗ ಈ ಮೆಲಾಟೆ ಚಲೋ ರೀ. ಈಗ ಅದಕ್ಕೆ ಎಷ್ಟು ಮಳೆ ಕಡಿಮೆ ಆದಷ್ಟು ಭೂಮಿ ಇದು ಉಳ್ಕೋತದ್ರಿ. ನಾವು ನೋಡಿ ಅದ್ರ ಭೂಮಿ ರೀ. ಈಗ ನಾವು ನಮ್ಮ ಆರೋಗ್ಯ ನೋಡ್ಕೋತೀವಿ, ಮಕ್ಕಳ ಆರೋಗ್ಯ ನೋಡ್ಕೋತೀವಿ, ಮನೆಯವ್ರ ಆರೋಗ್ಯ ನೋಡ್ಕೋತೀವಿ, ನಮ್ಮ ಭೂಮಿ ಆರೋಗ್ಯನ ನೋಡ್ಕೊಳ್ಳೋರಿಲ್ಲ. ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡಿಲ್ವ? ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ಬೇಕ್ರಿ? ಈಗ ನಾವೇ ವಿಚಾರ ಮಾಡೋದ್ರಿ. ಹೌದಿಲ್ಲ. ಈಗ ನೀವು ನಿಮ್ಮ ದನಕರು ಆರೋಗ್ಯ ನೋಡ್ಬೇಕಂದ್ರೂ ಭೂಮಿ ಆರೋಗ್ಯ ಚೆನ್ನಾಗಿದ್ರೆ ಆಗತ್ತೆ. ಹೌದಲ್ಲ? ರಾಸಾಯನಿಕ ಜಾಸ್ತಿ ಹಾಕಿದಷ್ಟು ಏನಾಗ್ತದ? ಅದು ಆ ದಂಟು ಅವನ ತಿನ್ಬೇಕಲ್ಲ. ಬಸವಣ್ಣ ಅಂತ. ಬಸವಣ್ಣ. ಹೌದಲ್ಲ. ಅದಕ್ಕೆ ನಿಮ್ಗೇನಾರ ಆ ಥರ ವಿಚಾರ ಬಂದಿದ್ದು ನಾನು ಸಾವಯವ ಮಾಡಬೇಕು ಏನಾದರೂ ಇದು ಬೇಡಪ್ಪ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ಏನು ಅನಿಸೈತೇನು? ಏನು ರಾಸಾಯನಿಕ ಗೊಬ್ಬರ ರೀ ಕಡಿಮೆ ಮಾಡ್ಬೇಕು ಅನಿಸೇ ಅದ್ರಿ. ಇನ್ನು ಆದಟ್ ಏನದ ಈ ತಿಪ್ಪಿ ಗೊಬ್ಬರ, ಈ ಎರೆಹುಳದ ಗೊಬ್ಬರ ಇವೇ ಉಪಯೋಗಿಸಿ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ತಲೆಯಾಗ ಹೋಗ್ಯದ. ನಿಂಗಪ್ಪ ಭಾಳ ಮಂದಿಗೆ ಏನು ಮಾಡ್ತಾರೆ ರೀ, ಹ್ಞೂ ಬೇಡಪ್ಪ ನಮಗೆ ಒಣ ಬೇಸಾಯ ಬೇಡ, ತೋಟ ಬೇಡ, ಬೇಡ ರಗಳೇ ಬೇಡ, ಎಲ್ಲರ ನೌಕರಿ ಹಿಡಿಯೋಣ ಅಂತೇಳಿ ಹೋಗೋ ಮಂದಿ ಭಾಳ ಅದಾರೆ. ಅವ್ರಿಗೇನಂತೀರ ನೀವು? ಸಾಕಾಗ್ಬಿಟ್ಟತ್ತಿದ್ದು ಅಂತಂತಾರೆ, ನೌಕರಿ ಹೋಗಬೇಕು ಅಂತ ಹೇಳಿ ಅಂತಿರ್ತಾರೆ. ಹ್ಞೂ. ಏನು ಹೇಳ್ಬೇಕಂತೀರಿ ಅವ್ರಿಗೆ? ಏನು ಹೇಳ್ಬೇಕ್ರಿ ನಾವು? ನೌಕರಿಕಿತ ನಮ್ಮದು ನೌಕರಿಕಿತ ನಮ್ಮದು ಈಗ ನೀರಾವರಿ ಮಾಡ್ಕೊಂಡು ಆರಾಮ್ ಕೊಂದು ಮಾಡ್ಕೋತ ಹೋದ್ರೆ ಜೀವನ ಆರಾಮ ಇರುತ್ತೆ ಅಂತ ಹೇಳ್ತಿರ್ತೇವೆ. ಈಗ ನೌಕರಿ ಅಂದ್ರೆ ಒಬ್ಬರ ಕೈಯಾಗ ದುಡಿಯಬೇಕಲ್ರಿ. ಈಗ ನಮಗಿದು ಯಾವ್ದು ಅಂಜಿಕೆ ಬೇಕಾಗಿಲ್ಲರಿ, ಯಾರ್ದು ನಮಗೆ ದೇವ್ರ ಕೊಡ್ತಾನ ನಾವು ಊಟ ಮಾಡ್ದೇವೆ ದುಡ್ದೇವೆ ಅಂದ್ರೆ. ಈಗ ಯಾರ್ದು ಯಾರ್ದು ಏನು ಕಿರಿಕಿರಿ ಯಾವುದು ಇರಂಗಿಲ್ರಿ. ಇದು ನೌಕರಿ ಅಂದ್ರಾಗ ಎಲ್ಲ ಎಲ್ಲಾರ್ದು ಕಿರಿಕಿರಿ ಇದ್ದಿದ್ದೇ ರೀ, ಟೆನ್ಷನ್ ಇರುತ್ತದ್ರ. ಇದು ಆರಾಮ್ ದುಡಿದು ಚಂತಾನ ಆರಾಮ್ ಕುಂದ್ರು, ಯಾವುದು ಚಿಂತೆ ಇರಂಗಿಲ್ಲ. ಇದು ನೀರಾವರಿ ಮಾಡ್ಕೊಂಡು ಕೂತೇವ ಅಂದ್ರೆ ಬೇಕಾದಷ್ಟು ಮಾಡು, ಬೇಕಾದಷ್ಟು ಊಟ ಮಾಡು, ಆರೋಗ್ಯ ಚಲೋ ಇರ್ತದ. ಆರೋಗ್ಯ ಚಲೋ ಇರ್ತದ್ರ. ಏನೈತೆ ಮನೆಗೆ? ಹಾ ಹೌದಲ್ರಿ. ಏನ್ ಮಾಡ್ರಿ? ಎಮ್ಮೆ ಅದ್ರಿ. ಒಂದು ಎಮ್ಮೆ ಕಟ್ಟಿದ್ರಿ, ಮತ್ತೆ ಏನಿಲ್ರಿ. ಎರಡ ಎತ್ತ ಒಂದು ಎಮ್ಮೆ. ಎರಡ ಎತ್ತ ಎಮ್ಮೆ. ಎಮ್ಮೆಯಿಂದ ನಿಮ್ಗೆ ಹಾಲು ಸಿಗ್ತದೆ. ಮಕ್ಕಳು ಚೆನ್ನಾಗಿ ಓದಿಸ್ಬೇಕು. ಮುಂದೆ ಈಗ ಭಾಳ ಮಂದಿ ಹೇಳ್ತಾರೆ ಈಗ ರೈತರಿಗೆ ಕನೆ ಕೊಡೋದಿಲ್ಲ ಅಂತಾರೆ. ಹೌದಾ ರೈತರಿಗೆ ರೀ? ಹೌದು. ಈ ವಾತಾವರಣ ಹೆಂಗದ ಹಂಗೆ ಹೊಂಟಾರ್ರಿ. ಅದು ರೈತಂದೇ ಚಲೋ ರೀ, ರೈತಂದೇ ಚಲೋ ರೀ. ಈಗ ನಾವು ಬೆಳೆದ್ರೆ ಮುಂದೆ ಇದು ತಿಂತಾರೆ ಎಲ್ಲ ಕಡೆ. ರೈತರೇ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಹ್ಞೂ. ಈಗ ನೋಡ್ರಿ ನಿಂಗಪ್ಪ ಅವ್ರ, ನಿಮ್ಮ ಅಪ್ಪ ಅವ್ರ ಕಾಲದ ಹೆಂಗಿತ್ತು ಗೊತ್ತೇನು? ಅವಾಗ ಮೊಬೈಲ್ ಇದ್ದಿಲ್ಲ. ಇಲ್ರಿ. ಪಟ್ ಪಟ್ಟಿ ಗಾಡಿ ಇದ್ದಿಲ್ಲ. ಇಲ್ರಿ. ಹಾಂ. ಅಂದರೆ ಖರ್ಚು ಕಡಿಮೆ ಇತ್ತು. ಅವಾಗ ಕಡಿಮೆ. ಜೀವನ ಭಾಳ ಸಂತೋಷ. ಈಗ ಜೀವನ ಜರ ಖರ್ಚು ಹೆಚ್ಚು ನಡೆದವ್ರಿ, ಖರ್ಚಿಗೆ ಹೆಚ್ಚು ರೀ. ಹ್ಞೂ. ಹಂಗಾಗಿ ನಿಮಗೆ ಬಂದ ರೊಕ್ಕ ಸಾಲೋದೇ ಇಲ್ಲ? ಕಡಿಮೆ ಸಾಲೋದಿಲ್ರಿ. ಈಗ ಅರ್ಧ ಉಳಿತದ ಅರ್ಧ ಹೊಕ್ಕದ ನೋಡ್ರಿ. ಹಾಂ. ಅರ್ಧ ಹೊಕ್ಕದ ಅರ್ಧ ಉಳಿತದ್ರಿ. ಅಂದಾಜು ನಿಮ್ದು ವರಮಾನ ಎಷ್ಟೈತಿ? ನಂದು ಒಬ್ಬಂದೇ ರೀ. ಹಾಂ. ನಂದು ಒಬ್ಬಂದೇ ಒಂದು 3 ಲಕ್ಷ ರೂಪಾಯಿ ವಾರ್ಷಿಕ. ಹಾಂ. ನಿಮ್ಮ ಜೀವನ ಸಂತೋಷ ನಡೀತದ? ಅದ್ರಾಗ ಅರ್ಧ ಒಂದು ಅದ್ರಾಗ 1 ಲಕ್ಷ 1.5 ಲಕ್ಷ ಖರ್ಚು ಹಾಕದ, ಒಂದು ಅರ್ಧ ಉಳಿತದ. ಉಳಿತೈತಿ. ಹಾಂ ಹಾಂ ಹಾಂ. ನಿಮ್ಮ ವಯಸ್ಸು ಎಷ್ಟೀಗ ನಿಂಗಪ್ಪ ಅವ್ರೆ? ನಮ್ದು 26 ನಡೆದಿರಿ. ನೋಡಿ ಇನ್ನೂ ಸಣ್ಣ ಯುವ ರೈತರಿದ್ದೀರಿ, ಇಷ್ಟೊಳಗೆ ನಾ ಸಾಕಷ್ಟು ವಿಷಯ ತಿಳ್ಕೊಟ್ರಿ, ಖುಷಿ ಆಯ್ತು ನಮಗೆ. ಹೌದಲ್ಲ? ಅಂದರೆ ನಮ್ಮ ರೈತ ಬಾಂಧವರು ಈ ನಮ್ಮ ಯುವ ರೈತನ ಮಾತು ಕೇಳ್ಬೇಕು. ಯಾಕಂದರೆ ಏ ನಮ್ದ ಪಾಡ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಇಂಥ ಒಂದು ಇದ್ರೊಳಗೆ ನಾವು ಸ್ವಂತವಾಗಿ ಮಾಡುವಂಥ ಅವಕಾಶ ಸಿಗ್ತದೆ. ಒಣ ಬೇಸಾಯ ಆಗಲಿ, ರೈತ ಅಂದರೆ ನೀರಾವರಿನ ಆಗಲಿ, ನೀರಾವರಿ ಮಾಡ್ಕೊಳ್ಳಿ, ರೈತ ನೆಮ್ಮದಿಯಾಗಿರ್ಬೋದು. ಹೌದಿಲ್ಲ? ನೆಮ್ಮದಿ ಬಂದಾಗ ನೋಡಕ್ಕೆ ಭಾಳ ಖುಷಿ ಅನಿಸುತ್ತೆ. ಈಗ ನಾವು ತೋಟನ್ಯಾಗ ರೀ ಏನರ ಒಂದು ಮಾಡ್ಕೊಂಡು ಕೂತಿದ್ದೇವೆ, ಪೀಕ್ ಚಲೋ ಬಂತಂದ್ರೆ ಭಾರಿ ಔಷಧಿ ಇರ್ತದೆ ರೀ ನಮ್ಮ, ಭಾರಿ ಔಷಧಿ ಇರ್ತದೆ. ಅದನ್ನು ಅದಾಟ ಅದ್ರೊಳಗೆ ಅಡ್ಡಾಡ್ಕೋತ ಊಟ ಮಾಡಿದ್ರೆ ಭಾರಿ ಔಷಧಿ ರೀ. ಹ್ಞೂ. ಸಂತೋಷ ಆಗ್ತದೆ. ಸಂತೋಷ. ಹ್ಞೂ. ಭಾಳ ಸಂತೋಷ ನಿಂಗಪ್ಪ ನಿಜನಿಗಪ್ಪ ಬೆಂಕಿ ಅವರ, ನೀವು ನಂದಾಳದಿಂದ ಬಂದು ನಮ್ಮ ಜೊತೆಗೆ ಭಾಳ ವಿಸ್ತೃತವಾಗಿ ನಿಮ್ಮ ಒಂದು ಬೇಸಾಯದ ಬಗ್ಗೆ ಮಾತಾಡಿದ್ರಿ. ಭಾಳ ಅದ್ರ ಬಗ್ಗೆ ವಿವರ ಕೊಟ್ಟಿಲ್ಲ ಅಂದರೂ ಕೂಡ ಏನು ಅಂದರೆ ಈಗ ತೊಗರಿ ಬೆಳೆಯೋದಾಗಲಿ, ಗೋಧಿ, ಜೋಳ ಇವೇನದಲ್ಲ, ಅದರಲ್ಲೂ ಸಾಕಷ್ಟು ನಾವು ವರಮಾನ ತೋರಿಸಬಹುದು. ಹ್ಞೂ, ಆಮೇಲೆ ಸ್ವಲ್ಪ ಈ ನೀರಾವರಿ ಕೂಡ ಮಾಡ್ತಾ ಇದ್ದೀರಿ, ಅಲ್ಲಿ ಕೂಡ ನಾವು ವರಮಾನ ಉಳ್ಳಾಗಡ್ಡೆ ಪಳಗಡ್ಡೆ ಎಲ್ಲ ಬೆಳಿತೀರಿ, ಎರಡೂ ಥರ ಮಾಡ್ತೀನಿ. ಹೀಗಾಗಿ ಯಶಸ್ವಿಯಾಗಿ ನೀವು ಜೀವನ ಮಾಡ್ಲಿಕ್ಕತ್ತೀರಿ. ಇದೇ ರೀತಿ ನಿಮ್ಮ ಜೀವನ ಸಂತೋಷವಾಗಿ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಒಂದು ಅನುಭವ ನಿಮ್ಮ ಸುತ್ತಮುತ್ತ ರೈತರು ಸಿಗುವಂಗಾಗಲಿ, ಮತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮೆಲ್ಲರಿಗೂ, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾವು ಈ ಮೂಲಕ ಹರಸ್ತೀವಿ. ನಮಸ್ಕಾರ. ಅದೇ ರೀ, ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಜವಾಬ್ದಾರಿ. ನಮ್ಮ ಮನೆಗಳಲ್ಲಿ ನೀಲಿ ಮತ್ತು ಹಸಿರು ಬಣ್ಣದ ಕಸದ ಡಬ್ಬಿ ಇಡುತ್ತೇವೆ. ಹಸಿಕಸ ಹಸಿರು ಡಬ್ಬಕ್ಕೆ, ಒಣಕಸ ನೀಲಿ ಡಬ್ಬದಲ್ಲೇ ಹಾಕುತ್ತೇವೆ. ವಿಂಗಡಿಸಿದ ಒಣಕಸವನ್ನು ಪಂಚಾಯಿತಿ ಗಾಡಿಗೆ ನೀಡುತ್ತೇವೆ. ಹಸಿಕಸವನ್ನು ಮನೆಯ ಹಂತದಲ್ಲಿ ಗೊಬ್ಬರವಾಗಿಸುತ್ತೇವೆ. ನಮ್ಮ ಗ್ರಾಮವನ್ನು ಕಸಮುಕ್ತ ಮಾಡಲು ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೆಲವರೇ ಇನ್ನು ಮುಂದೆ ಕೇಳಿ. ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಸಚಿನ್ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ತಾರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ತಾವು ರೈತರ ಕೆಲವೊಂದು ಸಂದರ್ಶನಗಳನ್ನ ಪ್ರತಿದಿನ ಕೇಳ್ತಾ ಇರ್ತೀರಿ. ಈ ಸಂದರ್ಶನದಲ್ಲಿ ಸಾಕಷ್ಟು ಕೃಷಿಯಲ್ಲಿ ಸಾಧನೆ ಮಾಡಿದಂತ ರೈತರು ತಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊತಾ ಇರ್ತಾರೆ. ಅದೇ ರೀತಿ ಇವತ್ತು ನಾವು ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ಸಚಿನ್ ಸಿದ್ದಣ್ಣ ದೇಸಾಯಿ ಅವರು ತಮ್ಮ ಕೃಷಿ ಅನುಭವವನ್ನ ಹಂಚಿಕೊಳ್ಳಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರು ಈ ಕಬ್ಬಿನ ಬೆಳೆಗೆ ಹನಿ ನೀರಾವರಿ ಕುರಿತು ತಮ್ಮ ಜಮೀನಿನಲ್ಲೆಲ್ಲ ಮಾಡಿದ್ದಾರೆ, ಅದನ್ನ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಸಚಿನ್ ದೇಸಾಯಿ ಅವರೇ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ, ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾನು 2007 ಕೃಷಿಯನ್ನು ಮಾಡ್ತಾ ಇದ್ದೇನೆ. ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ ಅಂತ ಹೇಳ್ತೀರಿ? ನಂದು ಬಿಇ ಕಂಪ್ಯೂಟರ್ ಸೈನ್ಸ್ ಆಗಿದೆ. ಬಿಇ ಕಂಪ್ಯೂಟರ್ ಸೈನ್ಸ್ ಆಗಿದೆ. ಬಿಇ ಕಂಪ್ಯೂಟರ್ ಸೈನ್ಸ್ ಅನ್ನ ಯಾವ ಕಾಲೇಜಲ್ಲಿ ಮಾಡಿದಿರಿ ತಾವು? ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಮಾಡಿದ್ದೀನಿ. ಈಗ ನನಗೆ ಒಂದು ಆಶ್ಚರ್ಯ ಅನಿಸ್ತದೆ, ಯಾಕಂದ್ರೆ ಬಿಇ ಕಂಪ್ಯೂಟರ್ ಸೈನ್ಸ್ ಬೆಂಗಳೂರು ಅಂತ ಒಂದು ಕಾಲೇಜ್ನಲ್ಲಿ ಮಾಡಿ ತಾವು ಕೃಷಿಗೆ ಬಂದಿದ್ದೀರಿ. ಈಗ ಹೆಚ್ಚಾಗಿ ಎಲ್ಲರೂ ಬಿಇ ಕಂಪ್ಯೂಟರ್ ಸೈನ್ಸ್ ಆಗಲಿ ಅಥವಾ ಬಿಇ ಅಂಡ್ ಸಿ ಮಾಡಿದ್ರು ಅಂತಂದ್ರೆ ಎಲ್ಲರೂ ಕಾಲ್ ಕಿತ್ತಿಡೋದು ಬೆಂಗಳೂರಿಗೆ. ಎಂತ ಒಂದು ಹಳ್ಳಿಯಲ್ಲಿ ಇದ್ರೂ ಸಹಿತ ಯಾರು ಮನೆಯಲ್ಲಿ ಇರೋದಿಲ್ಲ. ಆದ್ರೆ ತಾವು ಯಾಕೆ ಕೃಷಿಗೆ ಬಂದಿರಿ ಅಂತ ನನ್ನ ಮೊದಲ ಪ್ರಶ್ನೆ. ಇದಕ್ಕೆ ಏನ್ ಹೇಳ್ತೀರಿ ತಾವು? ನಾನು ಕಂಪ್ಲೀಟ್ ಮಾಡಿದ್ದು 2007 ಬಿಇ ಕಂಪ್ಲೀಟ್ ಮಾಡಿದ್ದು. ಆಮೇಲೆ ಆ ಟೈಮಲ್ಲೇ ರಿಸೆಷನ್ ನಡೀತು, ಜಾಬ್ಗೆ ತಗೋತಾ ಇರಲಿಲ್ಲ. ಸೊ ಅದು ನಾನು 2008 ಒಂದು ವರ್ಷ ನಾನು ಅಲ್ಲಿ ಹುಡುಕಾಡಿದೆ ಜಾಬ್. ಆಮೇಲೆ ಅಲ್ಲಿ ಆಗಲಿಲ್ಲ, ವಾಪಸ್ ನಾನು ಇಲ್ಲೇ ಬಂದು ಇಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಆ್ಯಸ್ ಎ ಕಂಪ್ಯೂಟರ್ ಇಂಜಿನಿಯರ್ ಅಂತ ಒಂದು ವರ್ಷ ವರ್ಕ್ ಮಾಡಿದೆ. ಸೊ ಅದು ಮಾಡಬೇಕಾದ್ರೆ ನಾ ಅನ್ನಿಸ್ತು ಯಾಕೆ ಅಲ್ಲಿ ಮಾಡೋದು, ನಮ್ಮದೇ ಇದೆ ಎಲ್ಲ ಜಮೀನಿತ್ತು. ಸೊ ಅದಕ್ಕಾಗಿ ನಾ ಇಲ್ಲೇ ಏನಾದರೂ ಒಂದಿಟ್ಟು ಮಾಡಬೇಕು, ಏನಾದರೂ ಒಂದು ಸಾಧಿಸಬೇಕು ಅಂತ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದುಬಿಟ್ಟೆ ನಾನು. ತುಂಬಾ ಸಂತೋಷ. ಯಾಕಂದ್ರೆ ಇವತ್ತಿನ ಯುವಜನರಲ್ಲಿ ನಾವು ನೋಡ್ತಾ ಇರ್ತೀವಿ, ಕೃಷಿ ಅಂದ್ರೆ ಬೇಡ ನಮಗೆ, ಹೊಲದಲ್ಲಿ ಕೆಲಸ ಮಾಡೋದು ಬೇಡ, ಎಷ್ಟು ಕಷ್ಟಪಟ್ಟು ನಾವು ಬೆಳೆಗಳನ್ನು ಬೆಳಿತೀವಿ, ಬೆಳೆ ಬರುತ್ತೆ ಆದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಸಿಗಲ್ಲ. ಈಗ ತಮಗೂ ಗೊತ್ತಿದೆ, ಉಳ್ಳಾಗಡ್ಡಿಯನ್ನು ಬೆಳೆದಿದ್ದಾರೆ ಸಾಕಷ್ಟು ರೈತರು, ಆದ್ರೆ ಬೆಲೆ ಇಲ್ಲ. ಅದೇ ರೀತಿ ತಮ್ದು ಎಷ್ಟು ಎಕರೆ ಜಮೀನಿದೆ? ನಮ್ದೊಂದು 40 ಎಕರೆ ಜಮೀನಿದೆ. ಈಗ 40 ಎಕರೆ ಜಮೀನು, ಅದು ಸಂಪೂರ್ಣ ನೀರಾವರಿ ಇದೆ ತಮ್ದು? ಸಂಪೂರ್ಣ ನೀರಾವರಿ ಇದೆ. ಈಗ ಸಂಪೂರ್ಣ ನೀರಾವರಿ ಇದ್ರೆ ತಾವು ಈಗ ಏನೇನ್ ಬೆಳೀತಾ ಇದೀರಿ ಅದರಲ್ಲಿ? ಅದರಲ್ಲಿ ಕಬ್ಬು ಮತ್ತೆ ಗೊಂಜಾಳ, ಆಮೇಲೆ ಈರುಳ್ಳಿ ಇದೆ. ಈಗ ಈಗ ಮೂರು ಬೆಳೆಗಳನ್ನ ಬೆಳಿತೀರಿ. ಅದರಲ್ಲಿ ಮೊದಲಿಗೆ ನಮಗೆ ಕಬ್ಬಿನ ಬೆಳೆಗೆ ತಾವು ಹನಿ ನೀರಾವರಿಯನ್ನ ಅಳವಡಿಸಿನಿ ಅಂತ ಹೇಳಿದ್ರಿ, ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ರಿ ನಮಗೆ. ಕಬ್ಬಲ್ಲಿ ಹನಿ ನೀರಾವರಿ ಅಳವಡಿಸುವಾಗ ಹನಿ ನೀರಾವರಿಯಲ್ಲಿ ಎರಡು ಟೈಪ್ ಇದೆ, ಒಂದು ಇನ್ಲೈನು, ಒಂದು ಸಬ್ ಸರ್ಫೇಸ್ ಅಂತ. ಎರಡನ್ನೂ ನಾವು ಕಬ್ಬಿಗೆ ಅಳವಡಿಸ್ಕೋಬಹುದು ಯಾವ್ದಾದ್ರು ಒಂದನ್ನ. ಸೊ ನಾನು ಅಳವಡಿಸಿಕೊಂಡಿದ್ದು ಸಬ್ ಸರ್ಫೇಸು, ಅಂದ್ರೆ ಭೂಮಿಯಲ್ಲೇ ಪೈಪ್ ಹಾಕಿಬಿಟ್ಟು ಅದ್ರ ಮೇಲೆ ಎರಡು ಇದು ಹಚ್ಕೊಂಡು 6 ಫೀಟ್ ಡಿಸ್ಟೆನ್ಸ್ ಬಿಟ್ಟು ಮತ್ತೆ ನಾ ಮಾಡಿದ್ದು. ಸೊ ನನಗೆ ಹೋದ ವರ್ಷ ಈಗ 2-3 ವರ್ಷ ಆಯ್ತು ನಾನು ಅದನ್ನ ಅಳವಡಿಸ್ಕೊಂಡು. ಸೊ ಒಂದು ವರ್ಷ ಚೆನ್ನಾಗಿ ಬರ್ತು ನನಗೆ, ಆಮೇಲೆ 2ನೇ ವರ್ಷನೂ ಚೆನ್ನಾಗಿ ಬಂತು. ಇಳುವರಿ 1 ಎಕರೆಗೆ 75 ಟನ್ ಮಟ್ಟನು ಸಿಕ್ತು ನನಗೆ. ಸೊ ಈ ಸರಿ ಅಂತೂ ಮಳೆನೇ ಇಲ್ಲ, ಒಂದ್ ಸ್ವಲ್ಪ ನೀರಿನ ಪ್ರಾಬ್ಲಮ್ನು ಆಗಿತ್ತು, ಸ್ವಲ್ಪ ಕರೆಂಟ್ ಅಂದ್ರೆ ನೀರಿತ್ತು ಬಟ್ ಕರೆಂಟ್ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಈ ಸರಿ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಅನಿಸಿದೆ ಕಬ್ಬಿನಲ್ಲಿ. ಇಳುವರಿ ಕಡಿಮೆ ಆಗ್ತದೆ, ಕಡಿಮೆ ಅನಿಸ್ತಾ ಇದೆ. ಈಗ ತಾವು ಈಗ ಮತ್ತೆ ಸಾಕಷ್ಟು ಮಳೆ ಆಗ್ತಾ ಇದೆ, ಈಗ ನಾವು ನೋಡ್ತಾ ಇದೀವಿ ಪ್ರತಿದಿನ. ಈಗ ಸುಮಾರು ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಇವತ್ತಿನವರೆಗೂ ಮಳೆ ಪ್ರತಿದಿನ ಮುಂಜಾನೆ ಇಲ್ಲ ರಾತ್ರಿ ಮಳೆ ಆಗ್ತಾನೆ ಇದೆ. ತಮ್ಮ ಊರಲ್ಲಿ ಕೃಷ್ಣಾ ನದಿನೇ ಹರಿದಿದೆ, ಹೌದಲ್ಲ? ಕೃಷ್ಣಾ ನದಿ ಹರಿದ್ರೂ ಸಹಿತ ವಿದ್ಯುತ್ತಿನ ಅಭಾವದಿಂದ ತಮಗೆ ಜಮೀನುಗಳಿಗೆ ನೀರು ಬಿಡಲು ಆಗ್ತಾ ಇಲ್ಲ, ಅದಕ್ಕೆ ಈಗ ಮಳೆನೂ ಆಗ್ತಾ ಇದೆ. ಈಗ ನೀವು ಹೇಳಿದ್ರಿ ಸಬ್ ಫೇಸ್ ಅನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ, ಈಗ ನೀವು ಈ ಸಬ್ ಫೇಸ್ ಅನ್ನ ಯೂಸ್ ಮಾಡ್ಕೊಂಡ ಮೇಲೆ ಕಬ್ಬಿನಲ್ಲಿ 1 ಎಕರೆಗೆ 75 ಟನ್ ನಾನು ಬೆಳೆ ತೆಗೆದಿನಿ ಅಂತ ಹೇಳಿದ್ರಿ, ಏನಾದರೂ ತಾವು ಟಾರ್ಗೆಟ್ ಅನ್ನು ಹಾಕೊಂಡಿರಿ ಅಥವಾ ಮುಂದೆ ನಾನು ಇಷ್ಟು ಈ ವರ್ಷದಲ್ಲಿ ಇಷ್ಟು ತೆಗಿಬೇಕು ಅಂತ ಮುಂದಿನ ಯೋಜನೆಗಳು ಏನಾದರೂ ಹಾಕೊಂಡಿರಿ ಈ ಇಳುವರಿಯಲ್ಲಿ? ಮುಂದಿನ ಯೋಜನೆ ಇದೆ ನಂದು, ಅದ ಇನ್ನು ಹೆಚ್ಚಿಗೆ ತೆಗಿಬೇಕು. 100 ಟನ್ ಮಟ್ಟ ಅದನ್ನು ಬೆಳೆದಿದ್ದಾರೆ, ನಮ್ಮ ಉದಾಹರಣೆಗಳಿದಾವೆ. ಸೊ ಅದಕ್ಕೆ ನಾನು ಅದನ್ನೊಂದು ರೀಚ್ ಮಾಡಬೇಕು ಅಂತ ಇದೆ. ಸೊ ಈ ಕಬ್ಬಿನಲ್ಲಿ ಏನಿದು, 1 ಎಕರೆಗೆ ಕಬ್ಬಿಗೆ 20,000 ಲೀಟರ್ ಬೇಕಾದ ಒಂದಿನಕ್ಕೆ, 1 ಎಕರೆ ಕಬ್ಬಿಗೆ. ಸೊ ಆ ಪ್ರಮಾಣ ನಾವು ನೀರು ಕೊಡ್ತಾ ಹೋಗ್ಬೇಕು, ಅಂದ್ರೆ ನಮ್ದು ಇಲ್ಲಿ ಕರೆಂಟಿನ ಅಭಾವ ಇರುತ್ತೆ ಸ್ವಲ್ಪ. ಸೊ ಅದರಿಂದ ಅಷ್ಟೊಂದು ಪ್ರಮಾಣ ಆಗಂಗಿಲ್ಲ. ಸೊ ಅದಕ್ಕೆ ಏನೋ ಒಂದು ಅದ್ರ ಬದಲಿ ಒಂದು ಏನಾದ್ರು ಕರೆಂಟಿನ ಬದಲಿ ನಾವು ಒಂದು ಏನಾದ್ರು ಒಂದು ಅದ್ರ ಅಲ್ಟರ್ನೇಟ್ ಏನಾದ್ರು. ಸೊ ಅದನ್ನ ನಾವು ರೀಚ್ ಆಗ್ಬೋದಾ, 100 ಟನ್ ರೀಚ್ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಈ ವಿದ್ಯುತ್ತಿನಕ್ಕಿಂತ ನಮ್ದು ಸ್ವಂತ ತಮ್ಮ ಜಮೀನಲ್ಲೇ ತಾವೇ ಏನಾದ್ರೂ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೇನಾ ಅಂತ ವಿಚಾರವನ್ನ ಮಾಡ್ತಾ ಇದ್ರಿ? ಮಾಡಬಹುದು ಸಚಿನ್ ಅವರೇ, ಯಾಕಂದ್ರೆ ಸೋಲಾರದ ಇದು ಬಂದಿದೆ ನಿಮ್ಗೆ. ಸೊ ಯಾಕಂದ್ರೆ ಕೇಂದ್ರ ಸರ್ಕಾರದ ಸಬ್ಸಿಡಿನೂ ಇದೆ ಅದರಲ್ಲಿ, ಮತ್ತೆ ನಿಮ್ಗೆ ಗಾಳಿಯಿಂದನೂ ನಾವು ವಿದ್ಯುತ್ ಅನ್ನ ತಯಾರು ಮಾಡ್ಕೋಬಹುದು. ಆ ಎಲ್ಲ ಯೋಜನೆಗಳನ್ನ ಸುಮಾರು ಜಮೀನು ತಮ್ದು ಸಾಕಷ್ಟು ಇದೆ, 40 ಎಕರೆ ಜಮೀನಲ್ಲಿ ತಾವು 1-2 ಎಕರೆದಲ್ಲಿ ಇಷ್ಟನ್ನು ಮಾಡಿದ್ರು ಸಹಿತ ತಮ್ಮ ಜಮೀನಿಗೆ ಎಷ್ಟು ಬೇಕಷ್ಟು ವಿದ್ಯುತ್ ಸಿಗತ್ತೆ ಅಂತ ನಮಗನಿಸ್ತದೆ, ಇದ್ರ ಕುರಿತು ತಾವೇನ್ ಹೇಳ್ತೀರಿ? ಅದೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಅದು ನಾನು ಲಾಸ್ಟ್ ಟೈಮ್ ಕರೆದಿದ್ರು, ಅದು ಹಾಕಿದ್ದೆ ನಾನು ಒಂದು ಅದು 1 ಮೆಗಾವ್ಯಾಟ್ 2 ಮೆಗಾವ್ಯಾಟ್ ಅಂತ ಕಡೆದಾಗ ನಾನು ಅಪ್ಲಿಕೇಶನ್ ಹಾಕಿದ್ದೆ, ಅದು ಅಲ್ಲಿ ಸಿಗ್ಲಿಲ್ಲ ನನಗೆ. ಸೊ ಅದಕ್ಕೆ ನಾ ಈಗ ನಂದೇ ಸ್ವಂತ ಒಂದು 10 HP ಮೋಟರ್ ನಡಿಬೇಕಾದ್ರೆ ಅದೊಂದು 10-10 ಲಕ್ಷ ವರೆಗೆ ಖರ್ಚು ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಗೌರ್ಮೆಂಟ್ ರಾಜ್ಯ ಸರ್ಕಾರನು ಸಬ್ಸಿಡಿ ಕೊಡತ್ತೆ, ಮತ್ತೆ ಕೇಂದ್ರ ಸರ್ಕಾರನು ಕೊಡುತ್ತೆ. ಅದ್ರ ಸಂಬಂಧ ನಾನು ಅದನ್ನೊಂದು ಮಾಡ್ಬೇಕು ಅಂತ ಇದೆ. ಸೊ ಅದನ್ನ ನಾನು ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ ಒಂದು ತಮ್ದು ಅಚಲವಾದ ನಿರ್ಧಾರ ನಮಗೂ ಸಂತೋಷವನ್ನು ತಂದಿದೆ ಸಚಿನ್ ಅವರೇ. ತಾವು ನಾವು ಆಶಿಸ್ತೀವಿ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಈಗ ಹನಿ ನೀರಾವರಿಯಲ್ಲಿ 1 ಎಕರೆಯಲ್ಲಿ 100 ಟನ್ ಬೆಳೀಲಿ ಅನ್ನುವಂತ ನಿಮ್ಮ ಆಸೆಗೆ ನಾವು ಅದಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಮತ್ತೆ ನೀವು ಇದರಲ್ಲಿ ಗೋವಿನ ಜೋಳವನ್ನ ಮತ್ತೆ ಈರುಳ್ಳಿಯನ್ನ ಬೆಳಿತೇನೆ ಅಂತ ಹೇಳಿದ್ರಿ. ಈಗ ಸ್ವಲ್ಪ ಗೋವಿನ ಜೋಳವನ್ನ ನಮಗೆ ಯಾವ ರೀತಿ ಬೆಳಿತೀರಿ ಅಥವಾ ಅದರಲ್ಲಿ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡಿರಿ, ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ರಿ ನಮಗೆ. ನಾನು ಇವಾಗ ಸ್ವೀಟ್ ಕಾರ್ನ್ ಅಂತ ಬಂದಿದೆ ಗೋವಿನ ಜೋಳದಲ್ಲಿ. ಸೊ ಅದನ್ನ 2 ಎಕರೆ ಹಾಕ್ಬೇಕಂತ ಇದೆ. ಫಸ್ಟ್ ಟೈಮ್ ನಾನು ಅದನ್ನ ವೆರೈಟಿ ಬೇರೆದಿದೆ, ಅದು ಅದನ್ನ ಹಾಕ್ಬೇಕು ಅಂತ ಮಾಡಿದ್ದೀನಿ. ಅದು ಈಗ ಹಾಕಿದ್ದೀನಿ, 1 ಎಕರೆ ಹಾಕಿದ್ದೀನಿ, ಇನ್ನೂ 1 ಎಕರೆ ಹಾಕ್ಬೇಕು. ಸೊ ಅದು ಅದಕ್ಕೆ ಏನು ಜಾಸ್ತಿ ಏನಿಲ್ಲ, ಇದೇ ಸೇಮ್ ಗೋವಿನ ಜೋಳ ಬೆಳಿತೀವಲ್ಲ ಅದೇ ಸ್ವಲ್ಪ ಡಿಸ್ಟೆನ್ಸ್ 3 ಫೀಟ್ ಇಡಬೇಕಾಗತ್ತೆ ಅದು, ಮತ್ತೆ ಸಾಲಿಂದ ಸಾಲಿಗೆ 3 ಫೀಟು, ಆಮೇಲೆ ಗಿಡದಿಂದ ಗಿಡಕ್ಕೆ 1.5 ಫೀಟ್ ಅಂತರದಲ್ಲಿ ಅದನ್ನ ಬೀಜ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಇದು ಮೊದಲಿಗೆ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕಿದ್ದೀನಿ, ಹಾಕಿ ಗಳೆ ಮಾಡಿ ಇಟ್ಟಿದ್ದೀನಿ. ಈಗ ಅದು ಇದೇ ಸೇಮ್ ನಾವು ಅದು ಅದರಿಂದ ಮಾರ್ಕೆಟಲ್ಲಿ ಅದರದ್ದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅವರೇ ಬಂದು ತೊಗೊಳ್ತಾರೆ ಅದನ್ನು. 1 ಟನ್ನಿಗೆ 6,000 ರೂಪಾಯಿ ಅಂತ ತೊಗೊಳ್ತಾರೆ ಅದು. ಅವರು ಹೇಳಿದ ಪ್ರಕಾರ 7-8 ಟನ್ ನಾವು 1 ಎಕರೆಗೆ ಬೆಳಿತೀವಿ ಅಂತ ಹೇಳಿದ್ದಾರೆ. ಅಷ್ಟ ನಾವು ನಾನು ಹಾಕೊಂಡಿದ್ದು ಒಂದು 10 ಟನ್ ಆದ್ರೂ ಬೆಳಿಬೇಕು ಅಂತ ಟಾರ್ಗೆಟ್ ಹಾಕೊಂಡಿದ್ದೀನಿ. ಸೊ ಅಷ್ಟಾದ್ರೆ ನಮ್ದು 60,000 ಆಗುತ್ತೆ. ಒಂದ್ ಖರ್ಚು ಒಂದ್ 15-20,000 ಖರ್ಚದಾಗ್ರು ಒಂದ್ ಎಕರೆಗೆ ನಮ್ಗೆ 40,000 ಉಳಿಯತ್ತೆ ಅಂತ ನಮ್ದು ಅವರು ಇದ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಅಷ್ಟು ಬರತ್ತಂತ. ಮತ್ತೆ ಈಗ ಇದರಲ್ಲಿ ಈಗ ನೀವು ಗೋವಿನ ಜೋಳ ಆಯ್ತು, ಅದರ ಜೊತೆಗೆ ಈರುಳ್ಳಿಯನ್ನು ಬೆಳಿತೀನಂತ ಇದ್ರಿ. ಈಗ ಈರುಳ್ಳಿಯನ್ನ ಎಷ್ಟು ಎಕರೆ ಮಾಡಿದಿರಿ ಈರುಳ್ಳಿ ಬೆಳೆ? ಮತ್ತೆ ಅದಕ್ಕೆ ಏನಾದರೂ ತಳಿಗಳನ್ನ ಏನಾದರೂ ಆಯ್ಕೆ ಮಾಡ್ಕೊಂಡಿದ್ದೀರೋ ಹೇಗೆ? ಈರುಳ್ಳಿ ನಾನು 2 ಎಕರೆ ಅಷ್ಟೇ ಹಾಕಿದ್ದು, ಆದರೆ ಅದರಲ್ಲಿ ಇದೇ ಲೋಕಲ್ ತಳಿನೇ ಹಾಕೊಂಡಿದ್ದೀವಿ ನಾವು, ಮತ್ತೇನು ಬೇರೆ ಇಲ್ಲ. ಇಲ್ಲೇ ಲೋಕಲ್ ಬೀಜನೇ ಇದು ಮಾಡಿಕೊಂಡು ಹಾಕಿದ್ದೀವಿ, ಮತ್ತೆ ಅದರಲ್ಲೇನು ಬೇರೆ ಏನು ಮಾಡಲಿಲ್ಲ ಅದು. ಮತ್ತೆ ಈಗ ಈ ಈರುಳ್ಳಿ ಬೆಳೆಗೆ ಏನಾದರೂ ತೊಂದರೆ ಬರ್ತಾವ ಈಗ ರೋಗಗಳನ್ರಿ ಅಥವಾ ಕೀಟಗಳದ್ದನ್ರಿ ಯಾವ್ದಾದ್ರೂ ತೊಂದರೆ ಬಂದ್ರೆ ಅದಕ್ಕೆ ಯಾವ ರೀತಿ ಅದನ್ನ ಪರಿಹಾರವನ್ನ ಕಂಡುಕೊಂಡಿರ್ತೀರಿ ತಾವು? ಅದಕ್ಕೆ ಇಲ್ಲಿ ಈಗ ಮಳೆ ಆಗಿದ್ದಕ್ಕೆ ಸ್ವಲ್ಪ ತಂಪು ಜಾಸ್ತಿ ಆಗಿ ಸ್ವಲ್ಪ ರೋಗ ಬರತಾ ಇದೆ ಈಗ. ಸೊ ಅದಕ್ಕೆ ಇಲ್ಲಿ ಕೃಷಿ ತಜ್ಞರು, ಇಲ್ಲಿ ಗ್ರಾಮ ಸೇವಕ ಅಂತ ಇರ್ತಾರೆ ಇಲ್ಲಿ ಮಮದಾಪುರಲ್ಲಿ, ಅವರು ಬಂದು ಹೋಗ್ತಾ ಇದ್ದಾರೆ, ಹೇಳಿದ್ರೆ ಬಂದು ಹೋಗ್ತಾರೆ. ಅವ್ರು ಹೇಳಿದ ಪ್ರಕಾರ ಈಗ ಯಾವ್ದೊಬ್ಬ ಮ್ಯಾಂಕೋ ಜಬ್ಬು ಅಥವಾ ಬಾವಿಷ್ಟನ್ನು ಅದನ್ನ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಈಗ ಈರುಳ್ಳಿಯನ್ನ ಈ ರೀತಿ ಇವರು ಗ್ರಾಮ ಸೇವಕರು ಹೇಳುವ ಒಂದು ಸಲಹೆ ಪ್ರಕಾರ ಮಾಡಿದ್ರೆ ಅದು ಹತೋಟಿಗೆ ಬರುತ್ತೆ ಅಂತ ತಾವು ಕಂಡ್ಕೊಂಡಿದ್ದೀರಿ. ಈಗ ಮತ್ತೆ ಇದಕ್ಕೆ ಕೀಟಗಳ ತೊಂದರೆ ಬಂದ್ರೆ ಅದಕ್ಕೆ ತಾವೇನ್ ಮಾಡ್ತೀರಿ? ಕೀಟಗಳ ತೊಂದರೆ ಈಗ ಬೇವಿನ ಎಣ್ಣೆ ಅಂತ ಸಿಗತ್ತೆ, ಇದರಲ್ಲಿ ನಮ್ಮ ಹುಬ್ಳಿಯಲ್ಲೇ ಸಿಗತ್ತೆ, ಅದನ್ನ ತಂದು ಅದನ್ನ ಹಾಕಿ ಹೊಡೆದ್ರೆ ಕೀಟನೂ ಏನು ಬರೋದಿಲ್ಲ, ಕೀಟಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ನೀವು ಇದ್ರ ಜೊತೆಗೆ ಈ ಮತ್ತೆ ಏನೇನ್ ಬೆಳಿತೀರಿ? ಈಗ ಸುಮಾರು 40 ಎಕರೆ ಜಮೀನಲ್ಲಿ ಈಗ ಕಬ್ಬು ಮತ್ತೆ ಈಗ ಈರುಳ್ಳಿ ಗೋವಿನ ಜೋಳ ಇದರ ಜೊತೆಗೆ ಮತ್ತೆ ಸಾವಯವ ಕೃಷಿಗಾಗಿ ಏನಾದರೂ ತಮ್ಮ ಜಮೀನಲ್ಲಿ ಮೀಸಲಿಟ್ಟಿದ್ದೀರಿ? ಇದೆ ಎಲ್ಲ ಈಗ ಬಯೋಡೈಜೆಸ್ಟರ್ ಮಾಡಿದೀವಿ ನಾವು. ಮೊದಲೇ ದ್ರಾಕ್ಷಿ ಬೆಳೀತಾ ಇದೀವಿ ಒಂದು 10 ಎಕರೆ. ಸೊ ಅದರದ್ದೆಲ್ಲ ಈಗ ಇದೆ, ಇನ್ನೂ ಇದೆ ಅದು ಬಯೋಜಸ್ಟ್. ಆದ್ರೆ ದ್ರಾಕ್ಷಿ ಬಿಡಬೇಕಾದ್ರೆ ಎಲ್ಲ ಬಯೋಜಸ್ಟರ್ ಅದೆಲ್ಲ ಮಾಡಿದ್ವಿ. ಈಗಾದ್ರೂ 7-3 ಎಮ್ಮೆ 2 ಎತ್ತು ಆಮೇಲೆ 2 ಹೋರಿ ಇದೆ, ಒಂದು 7-8 ದನ ಇದು. ಸೊ ಅವ್ರದ್ದೆಲ್ಲ ಗಂಜಲು ಅದನ್ನೆಲ್ಲ ನಾನು ಡ್ರಿಪ್ ಮುಖಾಂತರ ಈಗ ಅದರಲ್ಲೇನೆ ಈ ಕಬ್ಬಿಗೆಲ್ಲ ಬಿಡ್ತಾ ಇರೋದು. ಸೊ ಅದರ ಇದನ್ನು ಇಫೆಕ್ಟ್ನು ಚಲೋ ಆಗಿದೆ ನಮಗೆ ಬಿಡೋದ್ರಿಂದ. ಯಾವ ರೀತಿ ಆಗಿದಂತೀರಿ ಈಗ ನೀವು ಕಬ್ಬಿಗೆ ಮತ್ತು ಎಲ್ಲ ಬೆಳೆಗಳಿಗೆ ಬಿಡ್ತೇನೆ ಅಂತ ಹೇಳಿದ್ರಿ? ಮೊದಲು ಎಲ್ಲ ಹಾಗೆ ನಾವು ಈಗ ಬಿಡುಗಾವಲಿಗೆ ನಾವು ಹಾಕ್ತಿದ್ವಿ ಗೊಬ್ಬರಗಳನ್ನ, ಈಗೆಲ್ಲ ಡ್ರಿಪ್ಪಿನ ಮುಖಾಂತರ ಬಿಡಬೇಕು ಅಂತ ಹೇಳ್ತಾ ಇದ್ರಿ. ಆವಾಗ ಹಾಕೋದಕ್ಕೂ ಮತ್ತು ಈಗ ಡ್ರಿಪ್ಪಿನ ಮುಖಾಂತರ ಬಿಡೋದಕ್ಕೂ ಗೊಬ್ಬರ ವೇಸ್ಟ್ ಆಗೋದ್ರಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ಯದ ಅಂತ ನಮಗ ಅನಿಸ್ತದೆ, ನಿಮ್ ಏನಂತೀರಿ ಇದಕ್ಕೆ? ಕಡಿಮೆ ಆಗಿದೆ, ಗೊಬ್ಬರ ವೇಸ್ಟ್ ಆಗೋದು ಕಡಿಮೆ ಬಹಳ ಆಗಿದೆ. ಯಾವ ರೀತಿ ಅಂತ ಹೇಳ್ತಾರೆ? ಈಗ ನಾವು ಮೊದಲು ಈಗ ಕಬ್ಬಿಗೆ ಒಗೆಯಬೇಕಾದ್ರೆ ಗೊಬ್ಬರ ಈ ಒಂದೇ ಡೋಸ್ ಅಂತ ನಾವು ಒಂದು ಎಕರೆಗೆ 4-5 ಪ್ಯಾಕೆಟ್ ಒಗಿತೀವಿ ಎಲ್ಲ ಕೂಡಿ, ಯೂರಿಯಾ 2 ಪ್ಯಾಕೆಟ್, ಆಮೇಲೆ DAP 1, ಆಮೇಲೆ ಪೊಟ್ಯಾಶ್ 2 ಈಟರ್, ಒಂದು 5-6 ಪ್ಯಾಕೆಟ್ ನಾವು ಒಗಿತೀವಿ. ಇದರಲ್ಲಿ ಹಂಗಿಲ್ಲ, ಈಗ ಡ್ರಿಪ್ಪಲ್ಲಿ ನಾವು ಭಾಳ ಆದರೆ ಭಾಳ ಕಡಿಮೆ ಆಗುತ್ತೆ ಇದ್ರಲ್ಲಿ ಗೊಬ್ಬರ ನಾವು ಬಿಡೋದ್ರಿಂದ. ಅಂದರೆ ದಿನಕ್ಕೆ 4-5 ಕೆಜಿ ನಾವು ಈಗ ಎಲ್ಲ 2 ಮಿಕ್ಸ್ ಇದ್ದದ್ದು ಸಿಗುತ್ತೆ ಈಗ ಫರ್ಟಿಲೈಸರ್ ಅದು 94 ಆಮೇಲೆ ಇದು 0050 ಅದೆಲ್ಲ. ಸೊ ಅದ್ರ ಜೊತೆಗೇನೆ ಇದು ಗಂಜಲ ಅಂತ ನಾವು ಏನು ಕೂಡಿಸಿಬಿಡ್ತೀವಲ್ಲ, ಈ ಗಂಜಲ ಬಿಡೋದ್ರಿಂದ ಕಬ್ಬಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಅದು ರೋಗ ಯಾವುದೂ ಬರಂಗಿಲ್ಲ. ಸೊ ಅದನ್ನು ಬಿಡೋದ್ರಿಂದ ಮತ್ತೆ ಇದು ಬಿಡೋದ್ರಿಂದ ಬೇರಿಗೆ ಹೋಗುತ್ತೆ ಡೈರೆಕ್ಟ್ ಆಗಿ, ಮತ್ತು ಎಲ್ಲಿ ವೇಸ್ಟ್ ಆಗಿ ಹೋಗೋದು ಇದು ಇರಂಗಿಲ್ಲ. ಸೊ ನನಗೆ ಅದರಿಂದ ಈ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗಿದೆ, ಮತ್ತು ಯಾವ ರೋಗನೂ ಈಗ ಬಿಳಿ ಉಣ್ಣೆ ಮತ್ತು ಇದು ರೆಡ್ ರಾಟ್ ಅಂತ ಹೇಳ್ತಾರೆ ಈಗ ಅವು ಯಾವ ಬಂದಿಲ್ಲ ಇಲ್ಲಿವರೆಗೂ. ಈಗ ಇನ್ನೊಂದು, ನಮ್ಮಲ್ಲಿ ಆಕಾಶವಾಣಿಗೆ ಸಾಕಷ್ಟು ರೈತರು ಬರ್ತಾ ಇರ್ತಾರೆ, ಆದರೆ ಆ ರೈತರು ಹೇಳೋದು ಒಂದು ಕೊರಗು ಏನಪ್ಪ ಅಂತಂದ್ರೆ ಈಗ ಉರುಮಲ್ಲಿಗೆ ಅಂತ ಬರುತ್ತೆ ಒಂದು ಕಬ್ಬಿನಲ್ಲಿ ಬರುವಂತ ಒಂದು ಉರುಮಲ್ಲಿಗೆ ಅಂತ ಒಂದು ತೊಂದರೆ ಅದು, ಆ ಕಸ ಬೆಳೆಯೋದ್ರಿಂದ ಕಬ್ಬನ್ನ ಬೆಳೆಸಿ ಕೊಡೋದಿಲ್ಲ ಅಂತಾರೆ. ಈ ಬೆಳೆಗೆ ತಾವು ಏನ್ ಮಾಡ್ಕೊಂಡಿದ್ರಿ? ತಮ್ಮ ಜಮೀನಲ್ಲಿ ಏನಾದರೂ ಕಂಡು ಬಂದಿದ್ದಾನೆ ಹೇಗೆ ಇದು? ಈ ಉರುಮಲ್ಲಿಗೆ ಅನ್ನೋದು ಇದು ಪರಾವಲಂಬಿ ಸಸ್ಯ, ಇದು ಬೇರೆ ರೂಟ್ ಮೇಲೇನೆ ಇದು ಅದರ ಆಹಾರನ್ನ ಇದು ತಗೊಂಡು ಇದು ಬೆಳೆಯುವಂತ ಸಸ್ಯ ಇದು. ಸೊ ಇದಕ್ಕೆ ನಾವೊಂದು ಮಾಡ್ಬೇಕಂದ್ರೆ ಇದಕ್ಕೆ ನೀರು ಜಾಸ್ತಿ ಇದು ಕೊಡಬೇಕು ಅದಕ್ಕೆ ಆ ಏರಿಯಾ ಇದ್ದಲ್ಲಿ. ಆಮೇಲೆ ಈ ನಂದ ಹೊಲದಲ್ಲಿ ಅಂತೂ ಇದು ಉರುಮಲ್ಲಿಗೆ ಇಲ್ಲ, ಕಂಡಿಲ್ಲ. ಯಾಕಂದ್ರೆ ನಂದು ಯಾವತ್ತು ಕೋಲ್ಡ್ ಆಗಿರುತ್ತೆ ಅದು ಡ್ರಿಪ್ ಏನಲ್ಲಿ ಇರೋದ್ರಿಂದ. ಸೊ ಅದ ಯಾವುದು ಬಂದಿಲ್ಲ, ಬಂದ್ರೂ ಅದನ್ನ ತೆಗಿಸ್ತೀನಿ, ಆಳ ಹೆಚ್ಚಿ ತೆಗಿಸ್ಬೇಕಷ್ಟೇ. ಅಂದ್ರೆ ಅದಕ್ಕೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತೀರಿ? ಅವಕಾಶ ಕೊಟ್ರೆ ನಮ್ಮ ಜಮೀನೆ ಎಲ್ಲ ಹಾಳಾಗ್ಬಿಡತ್ತೆ. ಸಚಿನ್ ದೇಸಾಯಿ ಅವರೇ, ತಾವು ಈ ಕೃಷಿಯಲ್ಲಿ ಅಂದ್ರೆ ಕಬ್ಬು ಮತ್ತೆ ಈರುಳ್ಳಿ ಗೋವಿನ ಜೋಳ ಈ ಮೂರು ಬೆಳೆಗಳಿಗೆ ಯಾವ ರೀತಿಯನ್ನ ತಾವು ಬೆಳೀತಾ ಇದ್ದೀರಿ ಅನ್ನೋದನ್ನ ಹೇಳಿದ್ರಿ. ಮತ್ತೆ ಈಗ ಸಾಕಷ್ಟು ನಿಮ್ ಹಾಗೇನೆ ಈಗ BE ಕಂಪ್ಯೂಟರ್ ಸೈನ್ಸ್ ಮಾಡಿ ಕೃಷಿಗೆ ಬಂದವರು ಬಹಳ ಕಡಿಮೆ, ಈಗ ಸಾಲಿ ಕಲೀಲಾರ ತಪ್ಪಿಗೆ ಕೆಲವೊಂದು ಜನ ಕೃಷಿಗೆ ಬಂದಿದ್ದಾರೆ. ಮೇಲೆ ಕೆಲವೊಂದು ಮನೆಯಲ್ಲಿ ಹಿರಿಯರ ಜವಾಬ್ದಾರಿ ತಮ್ಮ ಮೇಲೆ ಬಂದ ಮೇಲೆ ಕೃಷಿಗೆ ಬಂದಿದ್ದಾರೆ. ಈಗ ನೀವು ಶಾಲೆಯನ್ನ ಕಲಿತು ಕೃಷಿಗೆ ಬಂದಿದ್ದೀರಿ, ನಿಮಗೆ ಇದರಲ್ಲಿ ಈಗ ತಮ್ಮ ಊರಲ್ಲಿ ತಾವು ನೋಡ್ತಾ ಇರ್ತೀರಿ, ಶಾಲೆಯನ್ನ ಕಲೀಲಾರ್ದನೆ ಕೆಲವೊಂದು ರೈತರು ಕೃಷಿಯನ್ನು ಮಾಡ್ತಾ ಇರ್ತಾರೆ. ತಾವು ಶಾಲೆಯನ್ನ ಕಲಿತು ಇವತ್ತು ಕೃಷಿಗೆ ಹೋಗಿದ್ದೀರಿ, ಈಗ ತಮ್ಮ ಇಬ್ಬರಲ್ಲಿ ಏನಾದರೂ ತಾವು ವ್ಯತ್ಯಾಸವನ್ನು ಕಂಡಿದ್ದೀರಿ? ಶಾಲೆ ಕಲೀಲಾರ್ದವರು ಅವರಂತರು ಮತ್ತೊಂದು ಬೇರೆ ಇದನ್ನೇ ಇರೋದಿಲ್ಲ, ಅವರಂತರು ಬರಲೇಬೇಕಾಗತ್ತೆ ಕೃಷಿಯಲ್ಲಿ ಅವ್ರಿಗೆ, ಯಾಕಂದ್ರೆ ಬೇರೆ ದಾರಿ ಇರೋದಿಲ್ಲ, ಆ ಸಂಬಂಧ ಬರತಾರೆ. ಇನ್ನು ಕಲಿತು ಬರಬೇಕಾದ್ರೆ ಅದೊಂದು ಏನೋ ಒಂದು ಏಮ್ ಇಟ್ಕೊಂಡು ಬರ್ತೀವಿ ನಾವು, ಒಂದು ಏನೋ ಒಂದು ಮಾಡಬೇಕು, ಅದರಲ್ಲಿ ಸಾಧನೆ ಮಾಡಬೇಕು ಅಂತ ಬರ್ತೀವಿ. ಸೊ ಅದು ನಂದು ಇನ್ಸ್ಪಿರೇಷನೇ, ಅದು ಕೃಷಿದಾಗಿದ್ದ ಸಂಬಂಧ ನಾನು ಕೃಷಿಯಲ್ಲಿ ಮಾಡಬೇಕು ಅಂತ ಏನಾದರೂ ಸಾಧನೆ ಮಾಡಬೇಕಂತಾನೆ ಬಂದಿರೋದು. ಯಾಕಂದ್ರೆ ಇವತ್ತು ನನ್ನ ಅನುಭವದ ಪ್ರಕಾರ ಈಗ APMCಯಲ್ಲಿ ನೋಡ್ತಾ ಇದೀವಿ ನಾವು, 2013 ಕೃಷಿ ಮಾರಾಟ ನೀತಿ ಅಂತ ಬಂದಿದೆ. ಪ್ರತಿಯೊಂದು ಆನ್ಲೈನ್ ಮುಖಾಂತರ ನಾವು ಮಾರಾಟವನ್ನು ಮಾಡಬಹುದು. ಯಾಕಂದ್ರೆ ಈ ಇದರ ಪ್ರಕಾರ ಅಂದ್ರೆ ಶಾಲೆ ಕಲಿತು ಕೃಷಿಗೆ ಬರೋದ್ರಿಂದ ಈ ಆನ್ಲೈನ್ ಮುಖಾಂತರ ನಾವು ಯಾವುದೇ ವ್ಯಾಪಾರವನ್ನ ನಾವು ಇಲ್ಲೇ ಇದ್ದು ಇಲ್ಲೇ ಬೆಳೆದು ಈ ಬೆಳೆನ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಮಾರಾಟ ಮಾಡಬಹುದು, ಅದೆಲ್ಲ ಮಾಹಿತಿಯನ್ನು ತಾವು ಗಮನಿಸಿರ್ಬೋದು. ಈಗ ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಶಾಲೆಯನ್ನು ಕಲೀಲಿಲ್ಲ ಅಂದ್ರೆ ಇವೆಲ್ಲ ಸ್ವಲ್ಪ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಇವತ್ತು ಎಷ್ಟೋ ರೈತರು ನನಗೆ ತಿಳಿದ ಮಟ್ಟಿಗೆ ಕಷ್ಟಪಡ್ತಾರೆ, ಬೆಳೀತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಅವರು ಎಲ್ಲಿ ಬರ್ತಾರಪ್ಪ ಅಂದ್ರೆ ಮಾರಾಟವನ್ನು ಮಾಡುವ ಇದು ಪೊಸಿಷನ್ ಬಂದು ಅಲ್ಲಿ ಫೇಲ್ ಆಗಿಬಿಡ್ತಾರೆ. ಅದು ಶಾಲೆ ಕಲಿತರೆ ಸ್ವಲ್ಪ ಮಾರಾಟ ಮಾಡುವ ವ್ಯವಸ್ಥೆ ಹೇಗಿದೆ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಬಹುದು ಅಂತ ನಮಗನಿಸ್ತದೆ. ಇದು ಈ ತೊಂದರೆಯಲ್ಲಿ ತಾವೇನಾದ್ರೂ ಕನ್ಕೊಂಡಿದ್ದೀರಿ? ನಾನು ಮೊದಲು ದ್ರಾಕ್ಷಿ ಬೆಳಿಬೇಕಾದ್ರೆ ಈಗ ಬಿಜಾಪುರ ಜಿಲ್ಲಾದಲ್ಲಿ ಒಂದು ಆನ್ಲೈನ್ ಟ್ರೇಡಿಂಗ್ ಅಂತ ಹೊಸದಾಯ್ತು, ಅದು ಇನ್ನು 2014 ಓಪನಿಂಗ್ ಆಯ್ತು ಅದು. ಸೊ ಅಲ್ಲಿ ನಾ ದ್ರಾಕ್ಷಿ ಕೊಟ್ಟಾಗ ಅಲ್ಲಿ ನಮ್ದು ಇದ್ರ ಮನುಕಿಂದ ಫೋಟೋ ಹೊಡ್ಕೊಂಡು ನಾವು ಅಲ್ಲಿ ಕೊಟ್ರೆ ಅದು ಅವರೆಲ್ಲ ಯಾರು ತಗೊಳ್ಳೋರು ಇರ್ತಾರಲ್ಲ ಅದನ್ನ ನೋಡಿ ಅವರು ಪರ್ಚೇಸ್ ಮಾಡ್ತಾ ಇದ್ರು. ಆ ಥರನು ಮಾಡಿದ್ದೀನಿ ನಾನು, ಸಾಂಗ್ಲಿಗೂ ಕಳಿಸಿದ್ದೆ ಆ ಥರ ಮಾಡಿದ್ರಿಂದ. ನಾನು ಸಾಂಗ್ಲಿಗೆ ಕಳಿಸಿ ಅಲ್ಲಿ ನಾನು ಇಲ್ಲಿಗಿಂತನೂ ಅಲ್ಲಿ ಒಂದು KGಯಿಂದ 10 ರೂಪಾಯಿ ನನಗೆ ಜಾಸ್ತಿ ಸಿಕ್ತು ಸಾಂಗ್ಲಿಯಲ್ಲಿ. ಸೊ ಇದರಿಂದ ಎಲ್ಲರಿಗೂ, ಆದರೆ ರೈತರು ಕೆಲವೊಂದು ಸ್ವಲ್ಪ ಏನಿರ್ತಾರೆ ಇದು ಮಾಡಕ್ ಆಗಂಗಿಲ್ಲ ಅವ್ರಿಗೆ ಆನ್ಲೈನ್ ಅದು ಆಮೇಲೆ ಇದ್ರದ್ದು ಮಾಡಕ್ ಆಗಲ್ಲ, ಅಂತರ್ಜಾಲವನ್ನು ಬಳಕೆ ಮಾಡೋದು ಇನ್ನೂ ಆಗೋದಿಲ್ಲ. ಅದಕ್ಕೆ ಇದೊಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಇದ್ರದ್ದು ಐಡಿಯಾ ಹೇಳಿದ್ರೆ ಅವರೂ ಇದರದ ಮುಖಾಂತರ ನಾವು ಮಾಡಬಹುದು ಅಂತ ನನ್ನ ಅನಿಸಿಕೆ. ಅಂದ್ರೆ ತಾವು ಹೇಳೋ ಒಂದು ತಿರುಳು ಏನಪ್ಪ ಅಂತಂದ್ರೆ ಇವತ್ತು ಶಾಲೆ ಕಲಿತು ಕೃಷಿಗೆ ಬರೋದು ಒಳ್ಳೇದು ಅಂತದೆ. ಯಾಕಂದ್ರೆ ಶಾಲೆ ಕಲಿತು ಕೃಷಿಗೆ ಬರೋದ್ರಿಂದ ಈಗ ಸಂಪೂರ್ಣವಾಗಿ ನಮ್ಗೆ ಎಲ್ಲಾನು ನಮ್ಮಿಂದನೆ ನಮ್ಮ ಮುಖಾಂತರನೇ ನಮ್ಮ ಅನುಭವ ಮುಖಾಂತರನೇ ಗೊತ್ತಾಗತ್ತೆ. ಇವತ್ತು ಮಾರ್ಕೆಟ್ ನಲ್ಲಿ ಏನೋ ಮೋಸ ಆಗೋದಿಲ್ಲ. ಆಮೇಲೆ ಈಗ ಕೆಲವೊಂದು ಏನೇ ತೊಂದರೆಗಳು ಬಂದ್ರೆ ಅವು ಇದು ಒರಿಜಿನಲ್ ಇದೇನಾ ಅಥವಾ ಡುಪ್ಲಿಕೇಟ್ ಇದೇನಾ ಗೊಬ್ಬರವನ್ನು ನಾವು ಕಂಡು ಹಿಡಿಬಹುದು ಅಂತೀರಿ. ಒಳ್ಳೇದು ಸಚಿನ್ ದೇಸಾಯಿ ಅವರೇ, ಇಲ್ಲಿವರೆಗೆ ತಾವು ನಮಗೆ ತಮ್ಮ ಕೃಷಿ ಅನುಭವವನ್ನ ವಿವರವಾದ ಮಾಹಿತಿಯನ್ನ ವಿಜಯಪುರ ಆಕಾಶವಾಣಿಗೆ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಸಚಿನ್ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.